भोजन, जल और शुद्ध वातावरण हमारे जीवन का मुख्य आधार है और कृषि इसका मूल स्तंभ। पिछले 60 वर्षों में विज्ञान आधारित कृषि का व्यापक प्रसार हुआ है, साथ ही कृत्रिम संसाधनों के बढ़ते प्रयोग से कृषि की सतत क्षमता पर चिंताएं बढ़ी हैं। प्रधानमंत्री श्री नरेंद्र मोदी जी के दूरदर्शी नेतृत्व के अंतर्गत रसायन मुक्त जैविक खेती एक महत्वपूर्ण प्रयास है। रसायन मुक्त जैविक खेती को बढ़ावा देने के लिए 5 वर्ष पूर्व सरकार ने परंपरागत कृषि विकास योजना तथा उत्तर पूर्व भारत में जैविक मूल्य श्रृंखला योजनाएं आरंभ की। ऑर्गेनिक फार्मिंग को देश भर में बढ़ावा देने के लिए सरकार अनेक प्रयास कर रही है। इसके लिए परंपरागत कृषि विकास योजना के तहत काम किया जा रहा है। न सिर्फ ऑर्गेनिक फार्मिंग को बल दिया जा रहा है, बल्कि उसके लिए वैल्यू एडिशन और मार्केट की व्यवस्था भी की जा रही है। भारत सरकार एवं किसानों के सम्मिलित प्रयासों से आज देश के लगभग 36 लाख किसान 38 लाख हेक्टेयर क्षेत्र में जैविक खेती कर रहे हैं। इसके अतिरिक्त हमारे देश के अनेक ऐसे क्षेत्र हैं जहां आज भी पारंपरिक जैविक खेती हो रही है। इन पारंपरिक जैविक क्षेत्रों को जैविक प्रमाणीकरण सुलभ कराने हेतु PGS के अंतर्गत लार्ज एरिया सर्टिफिकेट का प्रावधान किया गया है। इस प्रक्रिया की विशिष्टता ये है कि इसमें प्रमाणीकरण मात्र 2 से 3 महीनों में हो जाता है, जबकि सामान्य परिस्थितियों में इसमें 2 से 3 वर्ष का समय लगता है। अंडमान निकोबार केंद्र शासित प्रदेश के कार निकोबार एवं नैनकाउरी द्वीप समूह देश के सर्वप्रथम ऐसे प्रमाणीकृत जैविक क्षेत्र हैं। अभी हाल ही में संपूर्ण लक्षद्वीप को जैविक खेती के रूप में प्रमाणित किया गया है। वर्ष 2016 में सिक्किम राज्य पूर्ण जैविक कृषि राज्य के रूप में प्रमाणित हो चुका है। सुदूर उत्तर में हिमालय श्रृंखला के बीच स्थित लद्दाख ने भी पूर्ण जैविक के लक्ष्य की ओर बढ़ना शुरू कर दिया है। जैविक उत्पादों को बाजार सुलभ कराने तथा किसानों की उपभोक्ताओं तक पहुंच बनाने के लिए एक समर्पित जैविक खेती पोर्टल भी बनाया गया है। जैविक खेती पोर्टल के जानकारी मंच और विपणन मंच के माध्यम से किसानों को उच्च गुणवत्ता उत्पादन तथा बाजार उपलब्ध कराया जा रहा है। आशा है देश के सभी राज्य अपने जैविक क्षेत्रों का विस्तार करेंगे और देश में जैविक कृषि क्रांति को मजबूत करने में योगदान देंगे। जैविक उत्पादों की देश और विदेशों में बढ़ती मांग तथा जैविक उत्पादों का बढ़ता बाजार, किसानों की उपभोक्ताओं तक पहुंच तथा जैविक FPO द्वारा जैविक कृषि व्यापार में भागीदारी हमारे किसानों को अपनी आय बढ़ाने का अवसर दे रहा है। पिछले 5 वर्षों में जैविक कृषि उत्पादों का निर्यात दोगुने से अधिक बढ़कर 7,000 करोड़ रुपए से अधिक का हो गया है और इसमें प्रतिवर्ष 20% से अधिक की वृद्धि हो रही है। उम्मीद है पारंपरिक क्षेत्र के किसान भी इस बढ़ते बाजार से लाभान्वित होंगे और जैविक कृषि आंदोलन को आगे बढ़ाएंगे। किसानों की मुस्कान समृद्ध हिंदुस्तान की है पहचान। ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003-05 ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ITIಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಅರಣ್ಯ ಕೃಷಿ ಹಾಗೂ ಹೂವಿನ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಸರಗೂರು ತಾಲೂಕು ಇಟ್ನಾ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಈರಾ ನಾಯಕ ಅವರೊಂದಿಗೆ ಸಂದರ್ಶನವಿದೆ. ಕೇಳುಗರೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಇಟ್ನ ಗ್ರಾಮದ ಹೀರನಾಯ್ಕ ಅವರು. ಹೀರನಾಯ್ಕರೆ ನಮಸ್ಕಾರ. ನಮಸ್ಕಾರ ಅವರು. ಹೀರನಾಯ್ಕರೆ, ಎಷ್ಟು ವಯಸ್ಸು ನಿಮ್ಗೆ ಇವಾಗ? 53. ಹೀರನಾಯ್ಕರೆ, ನೀವು ಮೂಲತಃ ಕೃಷಿ ಕುಟುಂಬದವರನ? ಕೃಷಿ ಕುಟುಂಬದವ್ರೆ ನಾವು. ಯಾವಾಗಲೂ ಕಾಲ ಮುಟ್ಟ ಕೃಷಿ ಕುಟುಂಬದವ್ರೆ. ತಂದೆ ತಾತ ಎಲ್ಲ ಕೃಷಿ. ಈಗ ನೀವು ಎಲ್ಲ ಒಟ್ಟಿಗಿದ್ದೀರಾ ಅಥವಾ ನೀವೇ ಹಿಸೆ ಆಗಿದ್ದೀರಾ? ನಾವು ಹಿಸೆ ಆಗಿದ್ದೀವಿ. ನಾವೊಂದು 5-6 ವರ್ಷ ಹಿಸೆ ಬೇರೆ ಬೇರೆ ಆಗಿದ್ದೀವಿ. ಅಣ್ಣ ತಮ್ಮಿಂದ್ರು ನಾವು ಇಬ್ರು. ನಿಮ್ಗೆ ಎಷ್ಟು ಜಮೀನು ಬಂದಿದೆ? ಒಟ್ಟು ನಮ್ಗೆ 4 ಎಕರೆ. 4 ಎಕರೆಯಲ್ಲಿ ಇಬ್ರು 2 ಎಕರೆ ತಗೊಂಡಿದೀವಿ. ಹೀರನಾಯ್ಕರೆ ಹೇಳಿ, ನೀವು ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ ಮತ್ತೆ ಇವಾಗ ಏನು ಬೆಳೆಗಳನ್ನ ನಿಮ್ಮ ಜಮೀನಿನಲ್ಲಿ ಮಾಡ್ತಾ ಇದ್ರಿ? ಒಟ್ಟಿಗಿದ್ದಾಗ ನಾವು ಕಬ್ಬು, ಬಾಳೆ ಎಲ್ಲೊಟ್ಟು ನಾವು ಬೆಳಿತಾ ಇದ್ದಾವ. ಆಗ ನಮ್ಗೆ ಪಕ್ಕ ಮೇಲ್ಗಡೆ ನಮ್ಮ ಜಮೀನ ಕೀಳ್ಗಡೆ ಆಗದು ಅಲ್ಗಣಿ ನಾವು ಕಬ್ಬು ಹುಡಕ ಅವ್ರನ್ನ ಕೇಳ್ಕೊಂಡು ಇದು ಮಾಡ್ಕೊತಿದ್ದಾವ. ಅವ್ರಿಗೂ ನಮ್ಗೆ ಸಂಪರ್ಕ ಕಮ್ಮಿ ಆಯ್ತು, ಅದರಿಂದ ನಾವು ಕಬ್ಬು ನಿಲ್ಸ್ಬಿಟ್ಟವ. ಆಗ ನಾವು ಅಣ್ಣ ತಮ್ಮಿದ್ರು ಬೇರೆ ಆದವ್. ಬೇರೆ ಆದ್ಮೇಲೆ ನಾವು ಭತ್ತ ಬೆಳೆ ಹಾಕ್ತೀರಿ ಕಣ. ಅದ್ ಬಿಟ್ಟು ಬಾಳೆ ಹಾಕಿದವ್. ಬಾಳೆ ಹಾಕೊಂಡು ಬಾಳೆನ ಬೆಳೆದು ಮತ್ತೆ ಕಾಕಡೆ ಒಂದು 1.5 ಎಕರೆ ಕಾಕಡೆ ಹಾಕೊಂಡಿದ್ವಿ. ಕಾಕಡದಲ್ಲಿ ಈ ಮತ್ತೆ ಇದು ಹರ್ಕ್ಲಸ್ ಮರಗಳು 2 ಎಕರೆ ನಿಮಗ್ ಬಂದಿದೆ. ಈ 2 ಎಕರೆನಲ್ಲಿ ಇವಾಗ ಏನೇನು ಕೃಷಿ ಕೆಲಸ ಮಾಡ್ತಾ ಇದ್ರಿ ನೀವು? 1 ಎಕರೆ ಭತ್ತ, 10 ಕುಂಟ ಕಾಕಡ ಗಿಡ. ಇದು ಮಿಕ್ಕಿದ ಜಮೀನಿಗೆ ಏನೇನು ಮಾಡಿದ್ರಿ? ಅದಕ್ಕೆ ಟಮಟೆ ಮೆಣಸಿ ಹಾಕೊಳ್ಳೋದು. ಆ ಕೆಲಸನ ಆವತ್ತಿನ ಜೀವನಕ್ಕೆ ಮೇಟರ್ ಮಾಡ್ಕೊತೀವಿ. ಇದು ನಮ್ಮ ಕಾಕಡನ ನಮ್ಮ ಜೀವನ. ಮೊದಲೇ ನಮ್ಮ ಕಾಕಡ ಕೃಷಿ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ಸ್ವಲ್ಪ ನಮ್ಗೆ ತಿಳಿಸ್ಕೊಡಿ. ಎಷ್ಟು ಗಿಡ ಇದಾವೆ? 300 ಗಿಡ ಇದೆ. 400 ಗಿಡ ಹಾಕ್ಬೇಕು. 400 ಗಿಡದಲ್ಲಿ ಹಾಕಕ್ಕಾಗಲ್ಲ. ನಾವು 6 ಅಡಿಗೆ ಹಾಕಿದೀವಿ. 5 ಅಡಿಗೆ ಹಾಕ್ಬೇಕಾಗಿತ್ತು, ನಾವು 6 ಅಡಿಗೆ ಹಾಕಬಿಟ್ಟಿದ್ವಿ. ಅಂದ್ರೆ 10 ಎಕರೆಗಾದ್ರೆ ಇಳುವರಿ ಕಡಿಮೆ ಕಡಿಮೆ ಇತ್ತೆ. ನಮ್ಮ ನುಗ್ಗಾಡೋದಕ್ಕೆ ವಿಶಾಲವಾಗಿ ನುಗ್ಗಾಡಬೇಕು ತೋಟದಲ್ಲಿ. ನಾವು 10 ಗಿಡನ ಜಾಸ್ತಿ ಬೆಳೆಸ್ಕೊಂಡ್ರೆ 10 ಗಿಡಕ್ಕೆ 8 ಬಿಡುತ್ತೆ ಅನ್ಕೊಂಡು ನಾನು ಆ ರೀತಿ ಮಾಡಿದ್ದೆ. 10 ವರ್ಷದಿಂದ ಮಾಡ್ತಾ ಇದ್ರೆ? ನಾವು 10 ವರ್ಷ ಆಗಿದೆ ಸರ್. 10 ವರ್ಷದಿಂದ ಅಂದ್ರೆ ಗಿಡವನ್ನ ನಾಟಿ ಮಾಡಿದ್ರಲ್ಲ, ಆ ಗಿಡವನ್ನ ಏನಾದ್ರು ಬದಲಾಯಿಸಿದಿರಾ ಇಲ್ಲ ಅದೇ ಗಿಡದಲ್ಲಿ ಹೂ ಬೆಳೆ ತೆಗಿತಾ ಇದ್ರಿ? ಇಲ್ಲ, ಬದಲಾಯಿಸಿಲ್ಲ ಸರ್. ನಾವು ಅದೇ ಗಿಡನಲ್ಲಿ ಹೂ ತೆಗಿತೀವಿ. ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಹೌದು, ಇಳುವರಿ ಬರ್ತಾ ಇದೆ. ಇಳುವರಿ ಯಾವ ಟೈಮ್ ಒಂದೊಂದು ತಿಂಗ ಅದಕ್ಕ ಅದು ಆ ಟೈಮ್ ಬಿಡಲ್ಲ. ಅದ್ರಲ್ಲಿ ಆ ತಿಂಗ ಬಿಡಲ್ಲ. ಹವಾಮಾನದ ಏರುಪೇರುಗಳ ಮೇಲೆ ಹೂ ಬಿಡೋದು ಆಗೋದು. ಸರಾಸರಿ ನಿಮ್ಗೆ ಎಷ್ಟು ಕೆಜಿ ಒಂದ್ ದಿನದಲ್ಲಿ ಸಿಗ್ಬೋದು ಹೂವು? ಸ 15 ಕೆಜಿ ಹೂ ಕುಯ್ಬೇಕು 300 ಗಿಡನಲ್ಲಿ. 15 ಕೆಜಿಯಿಂದ 1 ಕೆಜಿ ಭತ್ತ, 1/2 ಕೆಜಿ ಭತ್ತ, 2 ಕೆಜಿ ಭತ್ತ, ಆ ರೀತಿ ಹವಾಮಾನ ಬದಲಾದಂಗೆ. 1 ಕೆಜಿಯಿಂದ 15 ಕೆಜಿ ಅಂತ ಹೇಳಿದ್ರೆ ಕೆಜಿಗೆ ಎಷ್ಟು ಮಾರುಕಟ್ಟೆ ದರ ಸಿಗ್ಬೋದು ನಿಮ್ಗೆ? ನಮ್ಗೆ 500 ರೂಪಾಯಿನಿಂದ 200 ರೂಪಾಯಿನಿಂದ 300 ರೂಪಾಯಿನಿಂದ 400 ರೂಪಾಯಿನಿಂದ ಸಿಗತ್ತೆ ಸರ್. ಈಗ ನಿಮ್ಮ ಎಲ್ಲ ಕುಟುಂಬದ ಖರ್ಚು ವೆಚ್ಚಗಳಿಗೆ ಇದು ಸರಿ ಹೋಗುತ್ತಾ? ನಮ್ಮ ಕುಟುಂಬಕ್ಕೆ ನಮ್ಮ ಸಂಸಾರಕ್ಕೆ ಮೇಟನ್ ಆಯ್ತು. ಖರ್ಚು ವೆಚ್ಚಕ್ಕೆ ಮೇಟನ್ ಆಯ್ತು. ಹೇಳಿ, ಈಗ ನೀವು ನಿಮ್ಮ ಜಮೀನಲ್ಲಿ ಅರಣ್ಯ ಕೃಷಿನೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ ಏನೇನು ಮರಗಳನ್ನ ಹಾಕಿದ್ದೀರಾ? ನಾನು ಸಾಗುನಿ ಮರ ಹಾಕಿದ್ದೀನಿ, ತೇಗಿನ ಮರಗಳ. ಎಷ್ಟು ಹಾಕಿದ್ರಿ? 1/2 ಎಕರೆಗೆ ಹಾಕಿದ್ದೀನಿ. 300 ಗಿಡ ಇದೆ. ಎಷ್ಟು ವರ್ಷ ಆಯ್ತು ಹಾಕಿ? ಅವು 8 ವರ್ಷ ಆಗಿದೆ ಸರ್. ಇದು 10 ವರ್ಷ 15 ವರ್ಷ ಕಟಾವಾಗ ಹೇಳಿದರೆ. ಯಾಕೆ ಸಾಗುವಾನಿ ಮರ ಹಾಕ್ಬೇಕು ಅಂತ ನಿಮ್ಗೆ ಅನಿಸ್ತು? ಅಲ್ಲ ಸರ್, ನಾವು ನೋಡ್ತಾ ಇದ್ವಲ್ಲ, ಎಲ್ಲ ಕಡೆ ನೋಡ್ತಾ ಇರ್ತಿದ್ವಿ. ಆಗ ನಾವು ಹೋಯ್ತಿದ್ವಿ. ಆಗ ನಾನು ಒಂದಿಗಿದ್ದಾಗ ಹಾಕೋ ಅಂತ ನನ್ನ ತಮ್ಮನ ಕೇಳಿದ್ವಿ. ಆಕಳ ಸೌರ ಅಂತ ಕೇಳ್ದ. ಅಂದಾಗ ನನ್ನ ಸ್ವಾತಂತ್ರ್ಯಕ್ಕೆ ಬಂದಾಗ ಬಿಡಪ್ಪ, ಯಾಕೆ ಅವ್ನು ಮನಸ್ಸಿಲ್ಲ, ನನ್ನ ಸ್ವಾತಂತ್ರ್ಯದಲ್ಲಿ ಹಾಕೋಣ ಅಂತಬಿಟ್ಟು ನಾನು ಹಾಕಿದ್ವಿ. ಅದು ಎಲ್ಲಿಂದ ತಂದ್ರಿ ಗಿಡಗಳೆಲ್ಲ? ನಾನು ಅರಣ್ಯ ಇಲಾಖೆಯಲ್ಲಿ ತಂದಿದ್ದು. ಅದನ್ನ ನಿಮ್ಗೆ ಬೆಳೆಸೋದಕ್ಕೆಲ್ಲ ಇಲಾಖೆಯಿಂದ ಪ್ರೋತ್ಸಾಹ ಎಲ್ಲ ಸಿಗ್ತಾ? ಇಲ್ಲ ಸರ್, ನಾನು ಯಾವ್ದನ್ನು ಕೇಳಲಿಲ್ಲ. ನಾನು ಬೇರೆಯವ್ರ ಕಡೆಯಿಂದ ಹೆಲ್ಪ್ ಮಾಡ್ಕೊಂಡು ಸಸಿ ತಗೊಂಡ್ಬಂದು ನಾನು ಹಾಕಿದ್ವಿ. ಎಷ್ಟು ಅಡಿ ಅಂತರದಲ್ಲಿ ಹಾಕಿದ್ರೆ? 10 ಅಡಿಗೆ ಹೇಳಿದ್ರು ಅವರು, ನಾನು 8 ಅಡಿಗೆ ಹಾಕ್ಬಿಟ್ಟಿ. ಕಡಿಮೆ ಆಗ್ಲಿಲ್ವಾ ಅವ್ರು ಹೇಳಿದ್ಕಿಂತ? ಅವ್ರು ಹೇಳಿದ್ಕಿಂತ ಕಡಿಮೆ ಆಯ್ತು. ಆವಾಗ ಇವಾಗ ಅನಿಸ್ತದೆ, ಅಯ್ಯೋ ಯೋಚೆ, ಅವ್ರು ಹೇಳಿದ ಮಾತು ನಾವು ಕೇಳ್ಬೇಕಾಗಿತ್ತಲ್ಲ ಅನಿಸ್ತದೆ. ಇವಾಗ ಇನ್ನೂ ಪರ್ಸನಾಲಿಟಿ ಬರ್ತಿಲ್ಲ, ಅವಶ್ಯ ನೀರಿನಂಶ ಕಮ್ಮಿ. ಅದಕ್ಕೆ ನೀರು ಕೊಡ್ತಾ ಇರಬೇಕು. ಅದಕ್ಕೆ ನೀರು ಕಮ್ಮಿ ಕೊಡ್ತಾ ಇರಬೇಕು. ಈಗ ಮಳೆಯಿಂದ ಬೆಳೀತಿರೋದು. ಈಗ ನಿಮ್ಮ ಜಮೀನಲ್ಲಿ ನೀರಿಗೆ ನಾಲೆ ವ್ಯವಸ್ಥೆ ಇದೆಯಲ್ಲ? ನಾಲೆ ಪಕ್ಕದಲ್ಲದೆ ಒಂದು 30 ಪೈಪ್ನ ಅಷ್ಟು ಇದೆ. ಅದು ಬೇರೆಯವ್ರ ಜಮೀನ್ ಅನ್ಕೊಂಡು ತಗೊಂಡು ಹೋಗ್ಬೇಕು, ಅದರಿಂದ ನಾವು ತಗೊಂಡು ಹೋಗಿಲ್ಲ. ನಿಮ್ಮ ಜಮೀನಲ್ಲಿ ನೀರು ಕೊಳವೆ ಬಾವಿ ಮಾಡಿದ್ವ? ಇಲ್ಲ ಸರ್, ಅದಕ್ಕೆ ಕಳವೆ ಇಲ್ಲ. ಮತ್ತೆ ಈಗ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ರಿ ಅದಕ್ಕೆ? ಅದಕ್ಕೆ ನೀರಿನ ವ್ಯವಸ್ಥೆನೇ ಮಾಡದೆ ಮಳೆನೇ ವ್ಯವಸ್ಥೆ. ತುಂಬಾ ಬಿರು ಬೇಸಿಗೆ ಆದಾಗ ಏನ್ ಮಾಡ್ತಾರೆ? ದರ್ಗ ಬೇಸಿಗೆ ಆದ್ರೆ ಏನು ಮಾಡಕ್ಕಾಯ್ತಿಲ್ಲ ಸರ್. ಅದರಿಂದ ನಾವು ಈಗ ಅದು ಸಸಿಗಳು ಇನ್ನು ಡೆವಲಪ್ ಆಗಿ ಬತ್ತೇ ಇಲ್ಲ. 8 ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ, ಈಗ 8 ವರ್ಷ ತನಕ ಅದನ್ನ ಹೇಗೆ ಪೋಷಣೆ ಮಾಡಿದ್ರೆ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ? ಆ ಮೊದಲು ನನ್ನ ಕಾಕಡ ಅದ್ರೊಳಕಣಿ ಕಾಕಡ ಹಾಕಬಿಟ್ಟಿದ್ವಿ. ಆ ಕಾಕಡ ಹಾಕೊಂಡು 5-6 ವರ್ಷ ಕಾಕಡನ ಒಳಗಡೆ ಬೆಳೆದ್ವಿ. ಆವಾಗ ನಾನು ನಾಲಿಯಿಂದ ತಗೋತಾ ಇದ್ದೀವಿ ನೀರ. ನಾಲಿಯಿಂದ ಕೈಯಿಂದ ಹೊರತಾ ಇದ್ರ? ಇಲ್ಲ ಇಲ್ಲ ಸರ್, ಪಂಪ್ ಸೆಟ್ ಇದು ಮೋಟರ್ ಅಲ್ಲಿ ಮೋಟರ್ ಇಂದ ತಗೋತಾ ಇದ್ರೆ ತಗೋತಾ ಇದ್ದೀವಿ. ಆ ಮೋಟರ್ ನೀರಿನ ಸಪ್ಲೈಯರ್ ಇಂದ ಅದನ್ನ ಇದು ಮಾಡಿದ್ವಿ. ಇನ್ನು ಸಸಿಗಳು ದಪ್ಪಾಗಿ ಬೆಳೆಯಕ ಎಲ್ಲ ಇದಾಯ್ತಲ್ಲ, ನಳ್ಳು ಬೀಳ್ತಲ್ಲ, ನಳ್ಳು ಬಿದ್ದಾಗ ಇನ್ನು ಕಾಕಡ ಬರೋ ಚಾನ್ಸ್ ಇಲ್ದಾಗಾಯ್ತು. ಕಾಕಡನ ತೆಗೆದು ಕೇವಲ ಸಾಗುವಾನಿ ಮರನ ಅಷ್ಟೇ ಉಳಿಸ್ಕೊಂಡ್ರೆ ಉಳಿಸ್ಕೊಂಡೆ ಅಷ್ಟೇ. ಈಗ ಕಾಕಡ ಇಂದ ಮಿಕ್ಕದ 5 ಗುಂಟೆಗೆ ಮಾತ್ರ ಉಳಿಸ್ಕೊಂಡ್ರೆ ಅಲ್ಲಿ ಬೇರೆ ಕಡೆ ಆ ಕಡೆ ಸಾಗುವಾನಿ ಮರ ಬಿಟ್ರೆ ಬೇರೆ ಇನ್ನೇನು ಮರಗಳಾಕಿದ್ರೆ ಏನು ಹಾಕಕ್ಕಾಗಿಲ್ಲ ಸರ್. ನೀನ್ ಅಂಶ ಇದೀರ ಮೆಣಸು ಹಾಕ್ಬೇದಾಯ್ತು, ಅದಕ್ಕೆ ಅರ್ಶನ ಹಾಕ್ಬೇದಾಯ್ತು. ಇದು 2 ಎಕರೆ ಬಿಟ್ರೆ ಬೇರೆ ಇಲ್ಲಿ ಜಮೀನು ಮಾಡಿದಿರಿ 2 ಎಕರೆ ನೀವು? ಇನ್ನು ಪಕ್ಕ ಇದ್ರಿನ್ನು ಪಕ್ಕ ಇನ್ನೊಂದ್ ಕಡೆ ಇದೆ. ಅಲ್ಲಿ ಎಷ್ಟಿದೆ ಜಮೀನು? ಅಲ್ಲಿ 2 ಎಕರೆ. ಅಲ್ಲಿ 2 ಎಕರೆಗೆ ಏನೇನು ಕೃಷಿ ಮಾಡಿದಿರಿ ಹೇಳಿ? ಅಲ್ಲಿ ಕಾಕಡ ಹಾಕಿದೀನಿ, ಅರ್ಕ್ಲೇಸ್ ಮರ ಇದೆ, ಮತ್ತೆ ಹಲಸಿನ ಮರಗಳವ, ಮಾವಿನ ಸಸಿಗಳವ. 1 ಎಕರೆ ಅಷ್ಟಕ್ಕೆ ಅವನ್ನ ಇದಾವೆ, ಇನ್ನೊಂದು ಎಕರೆ ಭತ್ತ ಹಾಕೊಂಡು. 2 ಎಕರೆ ಈಗ 2 ಎಕರೆ ಜಮೀನ್ ಇರೋ ಕಡೆಯಲ್ಲಿ ಭತ್ತ ಬೆಳಿತೀನಿ, ಕಾಕಡ ಹಾಕ್ತೀನಿ ಅಂತ ಹೇಳಿದ್ರೆ, ಈಗ ಈ ತೇಗ ಮತ್ತೆ ಹರ್ಕಿಲಸ್ ಇವೆಲ್ಲ ಹಾಕೊಂಡಿದ್ದೀನಿ ಅಂದ್ರಲ್ಲ, ಅದು ಬೇರೆ ಇನ್ನೊಂದ್ ಪ್ರದೇಶದಲ್ಲಿ ಇರೋ ಜಮೀನ? ಪಕ್ಕ ಪಕ್ಕದಲ್ಲೇ ಇದೆ ಅದು, ಪಕ್ಕ ಅದಕ್ಕೂ ಒಂದ ಅರ್ಧ ಅಷ್ಟದಲ್ಲಿ ಹತ್ತಿರದಲ್ಲೇ ಇದೆ. ಹತ್ತಿರದಲ್ಲಿ ಇದು ನಿಮ್ಗೆ ಹೇಗೆ ನೀವು ತಗೊಂಡಿದ್ದ ಅಥವಾ ಹೇಗೆ? ಇದು ಇಲ್ಲ ಇಲ್ಲ, ನಮ್ ತಂದೆ ನಾನು ನನ್ನ ತಮ್ಮ ಎಲ್ಲ ಸೇರ್ಕೊಂಡು ತಗೊಂಡಿದ್ವಿ. ಅಣ್ಣ ತಮ್ಮಿಂದ್ರ ಇಬ್ಬರಿಗೆ ಭಾಗ ಆಗಿರ ಅಂದ್ರೆ ಒಟ್ಟಿನಲ್ಲಿ ನೀವು ಹೇಳ್ತಾ ಇರೋದು ಈ 2 ಎಕರೆ ಜಮೀನ್ ಅಲ್ಲದೆ ಮಿಕ್ಕಿದ 1/2 ಎಕರೆ ಜಮೀನಲ್ಲಿ ಸಾಗುನಿ, ಫುಲ್ ಸಾಗುನಿ ಸಾಗುವಾನಿ ಹಾಕ್ತೀವಿ. ಅದೇ ಸಾಗುನಿ ಗಿಡ ಮಾಡ್ಕೊಂಡಿದ್ವಿ ಅಷ್ಟೇ, 1/2 ಎಕರೆ. ಮತ್ತೆ ಈ ಹರ್ಕಿಲಸ್ ಗಿಡ ಹಾಕಿದಲ್ಲಿ ಅದು ನನ್ನ ಕಾಕಡ ಹಾಕಿದೀನಿ. 2 ಎಕರೆ ಹೇಗೆ ಹಾಕಿದಿರಿ ಕಾಕಡ ಮತ್ತೆ ಹರ್ಕಿಲಸ್? ಅದು ದಿಂಡುಗಳಿದೆಲ್ಲ ಬದುಗಳ ಮೇಲೆ, ದಿಂಡುಗಳ ಮೇಲೆ ಹರ್ಕಿಲಸ್ ಹಾಕೊಂಡಿರೋ. ಎಷ್ಟು ಮರ ಇದೆ ಹರ್ಕಿಲಸ್? ಅಲ್ಲಿ ಒಂದು 8-10 ಮರ ಇದೆ ಹರ್ಕಿಲಸ್. 10 ಮರನ ಬದುಗಳ ಮೇಲೆ ಹಾಕೊಂಡಿದ್ದಾರೆ, ಅದು ದೀರ್ಘಕಾಲೀನ ಬೆಳೆಯಾಗಿ ಬರಲಿ ಬರಲಿ ಅಂತ. ಅದನ್ನೇನು ಮೇಲಕ್ ಬೆಳೆದಾಗ ಅದು ಕಟಾವ್ ಮಾಡ್ಕೋಬೇಕು, ಕಟಾವ್ ಮಾಡ್ಕೊಂಡು ನಳ್ಳಿರ್ ಬಾರ್ದಂಗ ತಡ್ಕೋಬೇಕಲ್ಲ. ನಾ ತಡ್ಕ ಅಂದ್ರೆ ಈಗ ನಿಮ್ಗೆ ಕಾಕಡ ಬೆಳಿಬೇಕು ಅಂದ್ರೆ ನೆರಳು ಬೀಳಬಾರ್ದಲ್ವಾ? ಎಲ್ಲ ಹೆಚ್ಚಿಗೆ ಬೆಳೆಯೋಕಿಲ್ಲ, ಕಂಟ್ರೋಲ್ ಆಗಿರ್ಬೋದು, ಕಂಟ್ರೋಲ್ ಮಾಡ್ಕೋಬೇಕು. ಕಿಲಸ್ ಮರ ಹಾಕಿದಿರಾ, ನೀರು ನಮ್ಗೆ ಸರಿಯಾಗಿ ಸಮರ್ಪಕವಾಗಿ ಇಲ್ಲ ಅಂತ ಹೇಳ್ತಾ ಇದೀರಿ. ಈಗ ಮರಗಳನ್ನ ಸುತ್ತ ಬದುಗಳ ಮೇಲೆ ಹಾಕಿದಿರಲ್ಲ ನೀವು, ಕಾಕಡ ಕೊಡುವಂತ ನೀರನ್ನ ಮರವೇ ಕುಡಿದ್ ಬಿಡುತ್ತಲ್ಲ, ಕಾಕಡಕ್ಕೆ ನೀರನ್ನ ಅಲ್ಲ ಸರ್ ಕಡಿಮೆ ಕಾಕಡ ನಮ್ಮ 15 ದಿವಸ ಇಲ್ಲ ಅಂತ ಹೇಳ್ತಾ ಇದೀರಿ. ಈಗ ಮರಗಳನ್ನ ಸುತ್ತ ಬದುಗಳ ಮೇಲೆ ಹಾಕಿದಿರಲ್ಲ ನೀವು, ಕಾಕಡ ಕೊಡುವಂತ ನೀರನ್ನ ಮರವೇ ಕುಡಿದ್ ಬಿಡುತ್ತಲ್ಲ, ಕಾಕಡಕ್ಕೆ ನೀರನ್ನ ಅಲ್ಲ ಸರ್ ಕಡಿಮೆ ಕಾಕಡ ನಾವು 15 ದಿವಸ ನೀರ್ ಕೊಳ್ಳೇಬೇಕು ನಾವು ಕಾಕಡಗ. ಆ ಕೊಟ್ಟು ನೀರನ್ನೆಲ್ಲ ಮರ ಎಳ್ಕೊಬಿಡುತ್ತಲ್ಲ ಅಲ್ಲ, ಆ ಮರನು ಬೆಳೆಯಲಿ, ಅದಕ್ಕೂ ಬೆಳೆ ಅದಕ್ಕೂ ನಾವು ಕೊಳ್ಳೇಬೇಕಲ್ಲ, ಅದಕ್ಕೂ ಅದನ್ನು ಬೇಕು ಅಂತಾನೆ ಸಾಕ್ತಾರೆ ಸಾಕ್ತಾರೆ ಅದಲ್ವಾ. ಅದು ಬಿಟ್ಟು ಬೇರೆ ಇನ್ನೇನು ಮರ ಬೆಳೆ ಏನ ಹಾಕಿದಿರಿ? ಹಲಸಿನ ಮರ ಗಿಡಗಳಿದೆ. ಈಗ ಫಲ ಕೊಡ್ತಾ ಇದೆ? ಫಲ ಕೊಡ್ತಿದೆ. ಸೀಸನ್ ಅಲ್ಲಿ ನಿಮ್ಗೆ ಎಷ್ಟು ಹಣ್ಣು ಮಾರಾಟ ಮಾಡ್ತೀವಿ? ಅಲ್ಲ ಮರ ಚಾನ್ಸ್ ಇಲ್ಲ ಸರ್, ಇವಾಗ ಹೊಸ ಫಸಲು ಬಿಡ್ತೇ ಇರೋದು ಹೊಸದಿಂದ ಈಚೆಗೆ. ಹೌದಾ? ಎಷ್ಟು ವರ್ಷದ ಹಳೆ ಮರಗಳು ಅಂದ್ರೆ? ಒಂದು 5-6 ವರ್ಷ ಆಗಿದೆ ಅಷ್ಟೇ. 6 ವರ್ಷ ಆಗಿದೆ ಫಸಲು ಬರ್ತಾ ಇದೆ. ಫಸಲು ಬರ್ತಾ ಇದೆ ಹೊಸರಿಂದ. 2 ಎಕರೆ ಮತ್ತೆ ಬೇರೆ ಏನೇನು ಮರ ಬೆಳೆಗಳನ್ನ ಮಾಡ್ಕೊಂಡಿದೀರಿ ನೀವು? ಏನಿಲ್ಲ ಸರ್, ಕಾಕಡ ಒಳಕಣಿ ಚಕೊತ್ತಿನ ಮರ, ಚಕೊತ್ತಿನ ಸಸಿ ಹಾಕಿದ್ರಿ ಸರ್, ಚಕೊತ್ತಿನ ಈಗ ಫಲ ಬಿಡ್ತಾ ಇದೆ, ಅದು ಅಡ್ಕ ಸಸಿ ಹಾಕೊಂಡಿದೀವಿ. ಏನು ಇಲ್ಲ ಅಂತ ಹೇಳ್ತೀರಿ, ಇಷ್ಟೆಲ್ಲ ಮರ ಬೆಳೆಗಳನ್ನ ಹಾಕೊಂಡಿದಿರಲ್ಲ 2 ಎಕರೆ ಹಾಕೊಂಡಿದೀವಿ. ಅಷ್ಟು ಬಿಟ್ರೆ ಇವಾಗ ಈಗ ಅಡ್ಕ ಗಿಡ ಏನು ಬಿಡ್ತಾ ಇಲ್ಲ, ಫಲ ಬಿಡ್ತಾ ಇಲ್ಲ. ಸಪೋಟ ಗಿಡ ಇಲ್ಲ, ಸಪೋಟ ಗಿಡ ಬಿಡ್ತಾ ಇದೆ. ಮತ್ತೆ ಇದು ಚಕತ್ನ ಅದ್ ಬಿಡ್ತಾ ಇದೆ ಫಲ, ಇವು ಬಿಡ್ತಾವೆ. ಈ ಕಾಕಡದ ಕೃಷಿಗೆ ಬರೋಣ. ಹೂವು ಬರ್ತಾ ಇರುತ್ತೆ, ನಿರಂತರವಾಗಿ ಬರ್ತಾ ಇರುತ್ತೆ, 1 ಕೆಜಿಯಿಂದ 15 ಕೆಜಿ ವರೆಗೂ ಬರುತ್ತೆ ಅಂತ ಹೇಳಿದ್ರೆ, ಈಗ ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀರಿ? ಪ್ರತಿ ವರ್ಷ ಅದಕ್ಕೆ ಉಳುಮೆ ಮಾಡೋದಿರ್ಬೋದು ಅಥವಾ ಗುಣಿ ತೊಡೋದಿರ್ಬೋದು, ಹೇಗ್ ಮಾಡ್ತೀರಿ? ಇಲ್ಲ ಉಳುಮೆ ಮಾಡಕ್ಕಾಗಲ್ಲ ಸಾಲ, ಇನ್ನು ಏರ್ಗಳು ನುಗ್ಗಕ್ಕಾಗಲ್ಲ. ನಾವು ಕೈಗೆರಿಸ್ತಲೇ ಮಾಡ್ಕೋಬೇಕು, ಗುದ್ದಲಿ ಅಕ್ತ ಮಾಡಬೇಕು, ಅಕ್ತ ಮಾಡ್ಕೊಂಡು ಹೊಸ ಅದನ್ನ ಇದು ಮಾಡಬೇಕು. ಮತ್ತೇನೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರನ ಕಟ್ಟಬೇಕು, ರೌಂಡು ಗಿಡ ಬಿಟ್ಟು ಒಂದು ಅಡಿ ಗಿಡ ಬಿಟ್ಟು ಒಂದು 1/2 ಅಡಿ ಬಿಟ್ಟು ರೌಂಡು ಸುತ್ತ ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ಬೇಕು, ಗುಣಿ ತೊಡ್ಕೋಬೇಕು, ಗುಂಡಿಗೆ ತೊಡ್ಕೋಬೇಕು. ಅದು ಆಗಷ್ಟಕ್ಕೆ ಅದ್ರ ಮೇಲೆ ನಾವು ಗೌರ್ಮೆಂಟ್ ಗೊಬ್ಬರನ ಇಟ್ಟರೆ ಇಡಬೇಕು, ಬೇಡದು ನಮಗೆ ಬೇಕಾಗಿಲ್ಲ, ನಮ್ಮ ಸಸಿಗಳಿಗೆ ಎಡವಟ್ಟು ಕೊಡಬಾರ್ದು ಅಂದರೆ ಬೇಡ. ಕೊಡಗ ಗೊಬ್ಬರ ಮಾತ್ರ ಒಂದ್ ವರ್ಷಕ್ಕೊಂದ್ಸತಿ ಕೊಳ್ಳೇಬೇಕು. ಮತ್ತೆ ಕಳೆ ಎಲ್ಲ ಬೆಳೆದಾಗ ಹೇಗೆ ಅಲ್ಲಿಗೇನೆ ನಾವು ಕಳೆ ಮಾಡ್ಬೇಕು ಅಂದ್ರೆ ನಾವು ಕೈಯಾಳ ಕರ್ಕೊಂಡು ಆಳುಗಳು ಕರ್ಕೊಂಡು ಕಿತ್ಕೊಂಡು ಆ ಸಸಿ ಒಳಕ್ಕೆ ಇಟ್ಕೊಂಡು ಅದ್ರ ಮೇಲೆ ಮಣ್ಣು ಮುಚ್ಕೊಂಡು ಕಳೆ ಬೆಳೀತಾ ಇರುತ್ತೆ. ಕಳೆ ಬೆಳೀತಾ ಇರುತ್ತೆ, ಈ ಹೆಚ್ಚಿಗ ಬೆಳೆಯಲ್ಲ ಕಳೆ. ನಾವು ಎಲ್ಲ ಸೊಪ್ಪು ಇಟ್ಕೊಂಡಿದ್ದೀರ ಬಳಸಲು ರೌಂಡು ಇದಾಗಿದ್ರ ಚಪ್ರ ಕಂಡಗೆ ಮತ್ತೆ ನೀವು ಓಡಾಡ್ತಾ ಇರ್ತೀರ? ಓಡಾಡ್ತಾ ಇರೋ ಚಪ್ರ ಕಂಡಗೆ ಇರುತ್ತೆ, ಅದ್ರ ಬೆಳೆಯ ಚಾನ್ಸ್ ಕಳೆ ಅಷ್ಟು ಬರಲ್ಲ. ಮತ್ತೆ ಅದಕ್ಕೆ ಏನಾದ್ರು ರೋಗಗಳು ಬರುವಂತದ್ದು ಆ ತರದ ರೋಗ ರೋಗ ಬೇಕಾದಷ್ಟು. ಅದಕ್ಕೆ ಏನೇನ್ ರೋಗ ಬರುತ್ತೆ? ಅದೆಲ್ಲ ಒಂಥರ ಪರಾತ್ನ ರೋಗ ರೀತಿ ಎಲ್ಲೆಲ್ಲ ಒಂಥರ ಬೆಳ್ಳು ಬತ್ತ ಫುಲ್ಲು. ಅದಕ್ಕೆ ನಾ ತಗೊಂಡೋಗಿ ಆ ಇದಕ್ಕೆ ಕೃಷಿ ಆಫೀಸ್ ತಗೊಂಡೋಗಿ ಆ ಎಲ್ಲ ತೋರಿಸಿ ಅದಕ್ಕೆ ಔಷಧಿ ಬರೆಸಿ ಅದನ್ನು ತಕೊಂಡ್ರು ಒಂದೊಂದ್ಸತಿ ಅವಾಯ್ಡ್ ಆಗಲ್ಲ, ಒಂದೊಂದ್ಸತಿ ಅವಾಯ್ಡ್ ಆಗ ಅದೇ ಅವಾಯ್ಡ್ ಆಗೋಯ್ತೆ, ಒಂದೊಂದ್ಸತಿ ಅವಾಯ್ಡ್ ಆಗಲ್ಲ. ಅವಾಗ ಗಿಡಗಳೆಲ್ಲ ಒಣಗೋಗ್ಬಿಡ್ತಾವ? ಒಣಗಲ್ಲ, ಎಲ್ಲ ಒಂಥರ ಹುಳ ಹೂ ಉದ್ರೋಗ್ಬಿಡುತ್ತೆ, ಉದ್ರೋಗೋದು ಹೂವು ಎಲ್ಲ ಒಂಥರ ತುಂಡು ಹೂ ನೋಡಕ್ ಚೆನ್ನಾಗಿರಲ್ಲ, ಆ ರೀತಿ ಇರ್ತೀವಿ. ಆ ಖುಷಿ ಆಫೀಸ್ ತಕೊಂಡು ಹೋಗಿದ್ವು, ಎಲ್ಲ ತಕೊಂಡು ಹೋಗ್ತೀವಿ, ಈ ತರ ಆಗಿದೆ ನೋಡಿ ಸಹ, ಈ ರೀತಿ ಹೆಂಗಾಗದೆ ಅಂತ ತೋರಿಸ್ಕೊಂಡು ಅವ್ರು ಔಷಧಿ ಬರ್ಕೊಟ್ಟ ಔಷಧಿನ ತಗೊಬಂದು ಹಿಂಗ ಇಂಥ ದಿವ್ಸಕ್ಕೆ ಹಿಂಗ ಹೊಡೆಯಪ್ಪ, ಈ ರೀತಿ ಹೊಡೆಯಪ್ಪ ಅಂತ ಹೇಳ್ತಾರೆ. ಎರಡು ಕಿತ್ತೆ ಮೂರು ಕಿತ್ತೆ ಹೊಡಿಬೇಕು, ಹೊಡೆದಾಗ ಅದು ಆ ವೇಟ್ ಆಯ್ತಾ ಇರ್ತೆ. ಹಿರಣಕ್ರೆ, ಇವಾಗ ಭತ್ತದ ಕೃಷಿಯನ್ನ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಭತ್ತದ ಕೃಷಿನಲ್ಲಿ ನಿಮ್ಗೆ ಬೆಳೆದು ನಿಮ್ಗೆ ಮಾರಾಟ ಮಾಡೋಷ್ಟು ಭತ್ತ ಸಿಗುತ್ತಾ? ಸಿಕ್ಕತ್ತೆ ಸ. ಆದ್ರೆ ನಮ್ಗೆ ಆ ಭತ್ತಲ್ಲಿ ನಮ್ಗೆ ಮಾಡೋದಕ್ಕೂ ಆ ಕೂಲಿಗೂ ಆ ಮಿಷಿನ್ ಕುಯ್ಸೋದಕ್ಕೂ ಆ ಮಾರ್ಕೆಟ್ನವರು ಇಂದು 300 ರೂಪಾಯಿ ಹಿಡಿದೋಯ್ತು ಅಂತಾರೆ, ನಾಳೆಗೆ 300 ಏರ್ತು ಅಂತಾರೆ, ತಿನ್ನೋದಕ್ಕೆ ಮೇಟನ್ ಆಗಲ್ಲ. ಈ ಕಾಕಡ ಈ ಕಡೆ ಬೆಳೆದಲ್ಲಿ ಅವಕ್ಕೆ ಮೇಟನ್ ಮಾಡಿಕೊಂಡು ಜೀವನನ ಮುಂದಕ್ಕೆ. ಬೇರೆ ಈ ಹಸು ಸಾಕಾಣಿಕೆ ಈ ಥರ ಏನು ಮಾಡಿಲ್ವಾ ನೀವು? ಅಲ್ಲ ಮಾಡಿದ ಸ. ಎಷ್ಟಿದ್ದಾವೆ? ಇವಾಗಿಲ್ಲ ಸ, ಇವಾಗಿಲ್ಲ. ಯಾಕೆ ಕೊಟ್ಬಿಟ್ರ? ಕೊಟ್ಬಿಟ್ಟಿದ್ದೀವಿ ಸರ್, ತಕೊಳಕ್ ಆಗಿಲ್ಲ ಇನ್ನು, ತಕೊಳಕ್ ಆಗಿದೆ. ಒಂದು ಮನೆ ಕಟ್ತೀವಿ ಅಂತ ಕೊಟ್ಕೊಂಡಿದ್ದು, ಅದು ಅರ್ಕ ಮಾಡ್ಕೊಂಡಿರೋ ಅವ್ರ ಗಂಟ ಅದಕ್ಕೆ ರೊಪ್ಪ ಮಾಡ್ಕೊಳಕ್ ಕೊಟ್ಟಗೆ ಇಲ್ಲ, ಅದರಿಂದ ತಗೊಳಕ್ ಆಗಿಲ್ಲ. ಈಗ ನಿಮ್ಗೆ ಗೊಬ್ಬರ ಎಲ್ಲ ತರಬೇಕು ಅಂದ್ರೆ ಏನ್ ಮಾಡ್ತೀರಿ ಇದಕ್ಕೆಲ್ಲ? ನಾವು ಏನ್ ಎಷ್ಟು ವರ್ಷದಿಂದ ಇಲ್ಲ ಸರ್, ಕಮ್ಮಿ 1 ವರ್ಷದಿಂದ 2 ವರ್ಷದಿಂದ ಈಚೆಗೆ ಮಾತ್ರ ಇಲ್ಲ ಅಷ್ಟೇ. ಇವಾಗ ಏನಾದ್ರು ಕಾಕಡಕ್ಕೆ ಮನೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕು ಅಂದ್ರೆ ಬೇರೆಯವ್ರ ತಂದು ತಗೋಬೇಕು ಸರ್. ತೇಗದ ಕೃಷಿಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲ, ತೇಗದ ಮರವನ್ನ ಬೆಳೆಸ್ತೆ ಅಂತ, 8 ವರ್ಷದಲ್ಲಿ ನೀವು ಅದಕ್ಕೆ ಯಾವ ರೀತಿ ಆರೈಕೆ ಮಾಡಿದ್ರಿ ಅಂತ ಸ್ವಲ್ಪ ತಿಳಿಸಿ ಇರ್ನೇಕ್ರೆ. ಸರ್, ನಾವು 8 ವರ್ಷದಿಂದ ಆಚೆಗೆ 5 ವರ್ಷಗಂಟ ಅದಕ್ಕೆ ನಾವು ಹೆಂಗೆ ಕಾಕಡ ಗಿಡಿಗ ಅರ್ಥ ಮಾಡ್ತಿದ್ದೋ ಆ ರೀತಿ ಸುತ್ತ ರೌಂಡಾಗಿ ಕಾಕಡ ಗಿಡ ಅರ್ಥ, ಅದಕ್ಕೆ ಗೊಬ್ಬರ ಕಟ್ಟಾಗ ಅದಕ್ಕೂ ಗೊಬ್ಬರ ಕಟ್ಕೊಂಡು ರೀತಿ ಮಾಡ್ಕೊಬಂದ್ವಿ ಸರ್. ಒಂದು 5 ವರ್ಷ ಮಾಡಿದ್ವಿ. 5 ವರ್ಷದಿಂದ ಈಚೆಗೆ ನನಗೆ ಅಲ್ಲಿ ಕಾಕಡ ಸಿಕ್ನಿಲ್ಲ, ಕಾಕಡ ನಂಗೆ ಏನು ಬರೋ ಮೂಮೆಂಟ್ ಕಾಣಲಿಲ್ಲ, ಅದೇ ಕಾಲಲ್ಲಿ ಆದ ಜಾಗದಲ್ಲಿ ಬರೋ ಮೂಮೆಂಟ್ ಸಿಕ್ನಿಲ್ಲ. ಆಗ ಜೂನ್ಗೆ ತೊಂದರೆ ಆಗೋಯ್ತಲ್ಲ, ನಾವು ಬೇರೆ ಕಡೆ ಕಾಕಡ ಹಾಕ ಗಿಡಗಳು ಹಾಕಬೇಕು, ಇನ್ನು ಬೇರೆ ಜಮೀನಿಗೆ ನಾವು ಗಿಡ ಹಾಕೊಂಡು ಬೆಳೆಸ್ಕೊಂಡು ಅಲ್ಲಿ ನಾವು ಜೀವನ ಮಾಡಬೇಕು, ಇಲ್ಲಿ ನಿಮ್ಕೊಂಡ್ರೆ ಆಗುತ್ತೆ ಅಲ್ಲ ಅಂದ್ಬಿಟ್ಟು ನಾವು ಬೇರೆ ಕಡೆ ಜಮೀನಿಗೆ ಹಾಕೊಂಡು. ಬೇರೆ ಕಡೆ ಕಾಕಡ ಹಾಕೊಂಡ್ರೆ ಆದರೆ ತೇಗನ ಅಲ್ಲೇ ಬಿಟ್ಟರೆ ಬಿಟ್ಟು, ಅದೇ ಆ ತೇಗನ ಹೇಗೆ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ ಅಂತ ಹೇಳಿ, ಇವಾಗಲೂ ಅದಕ್ಕೆ ನಿರ್ವಹಣೆ ಮಾಡ್ಬೇಕಲ್ವಾ? ಇವಾಗ್ಲೂ ಮಾಡ್ತಾ ಇದೀನಿ ಸ, ಸ್ವಲ್ಪ ನೀರಿನ ಕಂಟ್ರೋಲ್ ಆಗಿದೆ ಎಲ್ಲೋಟ್ನು, ಅದಕ್ಕೆ ಕಸ ಮುಂಚೆ ಕೊಡ್ತಿದ್ದು ಅಷ್ಟೇನು ಬೇಕಾಗಿಲ್ಲ, ಈಗ ಈಗ ಅಷ್ಟೇನು ಬೇಕಾಗಿಲ್ಲ, ಬೇರೆ ಆಳಕ್ಕೆ ಹೋಗಿದೆ, ಆಳಕ್ಕೆ ಹೋಗಿದೆ. ಇವಾಗ ಆಗ ಕೊಡ್ತಿದ್ನಲ್ಲ ಆ ನೀರು ಈಗೇನು ಬೇಕಾಗಿಲ್ಲ, ಇವಾಗ ಮಳೆ ನೀರಿನದೇ ಸಪ್ಲೈಯರು ಅಂದ್ರೆ ಅವಕ್ಕನು ಇವಾಗರು ಗೆಡ್ಡನ ಬಳಸಲ್ವ ರೌಂಡಾಗಿ ಯಾವ್ದನ್ನು ಬೆಳೆಸ್ಕೋಬಾರ್ದಾಗ ಎಲ್ಲೋಟ್ನು ಕ್ಲೀನ್ ಮಾಡ್ಕೋಬೇಕು. ಹಿರಣಕ್ರೆ, ಈಗ ತೇಗದ ಮರದಲ್ಲಿ ಎಲೆಗಳೆಲ್ಲ ಉದುರಿರುತ್ತೆ, 300 ತೇಗದ ಮರ ಹಾಕಿದ್ದೀನಿ ಅಂತ ಹೇಳಿದ್ರೆ ಎಲೆಗಳೆಲ್ಲ ಉದುರುತ್ತಲ್ಲ, ಅದನ್ನ ನೀವು ಕಾಂಪೋಸ್ಟ್ ಆಗಿ ಮಾಡ್ತೀರಾ, ಹೇಗ್ ಮಾಡ್ತೀರಿ ಅದನ್ನ? ಅದ ಸ, ಈ ಮಳೆ ಉಯ್ತಲ್ಲ ಆ ಟೈಮ್ಗೆ ಎಲ್ಲೋಡ್ನು ತರಗನೆಲ್ಲೋಡ್ನು ಗೂಡಿಸಿ ಅದೇ ಗೆಡ್ಡೆಗೆ ಹಾಕಿ ಅದ್ರ ಮೇಲೆ 1 ಇಂಚಿನ ಮಣ್ಣು ಇಡೋದು, ಆ ಗೊಬ್ಬರನ ಅಲ್ಲಿಗೆ ಮೇಟನ್ ಆಗ್ಬೇಕು, ಆ ತರಗು ಆ ಗಿಡಿಗೆ ಮೇಟನ್, ಅದೇನೇ ಗೊಬ್ಬರ ರೀತಿ ಅಂಕೆ ಮಾಡೋದು. ಮಳೆ ಹೋದಾಗ ಅದು ಕರ್ಗೆ ಅದು ಗೊಬ್ಬರ ಅದೇ ಮಣ್ಣು ಎಲ್ಲ ಫುಲ್ಲು ಸಪ್ಲೈಯರ್ ಆಗ್ಬೇಕು ಅದಕ್ಕೆ ಆ ಭೂಮಿಗೆ. ಬಟ್ ಅದು ಈಗ ಪ್ರತಿ ವರ್ಷ ಆ ರೀತಿ ಮಾಡಲೇಬೇಕು, ಅದಕ್ಕೆ ಮಾಡಿದ್ರೆ ಅದಕ್ಕೆ ಭೂಮಿಗೆ ಆ ಗೊಬ್ಬರನ ಅದೇ ಇದು. ಇಲ್ಲ ತೇಗದ ಮರದ ಮಧ್ಯದಲ್ಲಿ ಬೇರೆ ಏನು ಕೃಷಿ ಮಾಡಕ್ಕೆ ಇನ್ನೇನು ಮಾಡೋಕ್ಕಾಯ್ತಲ್ಲ ಒಳ್ಳೇದು. ಆದ್ರೆ 300 ತೇಗದ ಮರ ಅದನ್ನ ಕಟಾವು ಟೈಮ್ಗೆ ನಿಮ್ಗೆ ಒಂದು ಒಳ್ಳೆ ಮೊತ್ತದ ಹಣ ಸಿಗುತ್ತೆ. ದೇವರಿಷ್ಟ ಸಹ, ಅದು ದೇವರಿಷ್ಟ, ನಿಮ್ ಕಷ್ಟ ನಮ್ ಕಷ್ಟ. ತೇಗದ ಕೃಷಿ ಜೊತೆಗೆ ಬೇರೆ ಯಾವ್ದು ಕೃಷಿನ ಮಾಡ್ಬೇಕು ಅಂತ ಅನ್ಸಿಲ್ವಾ? ನನಗೆ ಈಗ ಕಾಡು ಮೆಣಸು ಹಾಕ್ಬೇಕು ಅಂತ ಇದ್ದೀನಿ ಸ. ಮೆಣಸಿನ ಗಿಡನ ತಗೊಬಂದು ಅದಕ್ಕೆ ಕೃಷಿ ಆಫೀಸ್ನಿಂದ ಒಂದು ಸ್ವಲ್ಪ ಪೈಪು ಮತ್ತು ಮೋಟ್ರು ಇವನ್ನೆಲ್ಲ ನೋಡಿ ಕೇಳ್ಕೊಂಡು ಅವರಿಂದ ಸಹಾಯ ಪಡೆದು ಕೃಷಿ ಆಫೀಸ್ನಿಂದ ಮೆಣಸಿನ ಗಿಡ ತರಿಸಿ ಉಂಡಿಂದ ನಾನು ಅದು ಸಪ್ಲೈಯರ್ ಮಾಡಿ ಹಾಕ್ಬೇಕು ಅಂತ ಇದ್ದೀನಿ, ಮನಸ್ಸು ಪುಟ್ಕೊಂಡಿದ್ದೀನಿ. ಈ ಸರಿಯಿಂದ ತೊಂದರೆ ಇತ್ತು, ಒಂದು ಸ್ವಲ್ಪ ಈ ಸರಿಯಿಂದ ಮಾಡಬೇಕು ಅನ್ನೋ ಮನಸ್ಸಿದೆ. ಈ ತೇಗದ ಮರಗಳಿಗೆ ಕಾಳು ಮೆಣಸಿನ ಬಳ್ಳಿನ ಹಬ್ಬಿಸ್ಬೇಕು ಅಂತ ಅನ್ಕೊಂಡಿದ್ದೀರಿ? ಅನ್ಕೊಂಡಿದ್ದೀನಿ, ಕಾಳು ಮೆಣಸು ಹಾಕ್ಲೇಬೇಕು ಅಂತ ಇದ್ದೀನಿ. ಅಡಿಕೆನ ಅದೆಷ್ಟು ಜಮೀನ್ಗೆ ಹಾಕಿದಿರಿ, ಎಲ್ಲಿ ಹಾಕಿದಿರಿ? ಬದುಗಳ ಮೇಲೆ, ಬದುಗಳ ಮೇಲೆ ಇರೋ ಅರ್ಧ ಎಕರೆನಲ್ಲಿ ಬದುಗಳ ಮೇಲೆ ಹರ್ಕ್ಯುಲಸ್ ಗಿಡ, ಅಡಿಕೆ ಗಿಡ, ಸಪೋಟ ಗಿಡ, ಮತ್ತೆ ಇನ್ಯಾವ್ದು ಇದೆ, ದಾಳಿಂಬೆ ಗಿಡ, ಇವೆಲ್ಲವನ್ನು ಹಾಕೊಂಡಿದ್ದೀನಿ. ನಮ್ಮ ಕೃಷಿ ಆಫೀಸ್ನಲ್ಲಿ ನಮ್ಗೆ ಏನು ಬೇಕು ಅನ್ನೋದನ್ನ ಅಂದ್ರೆ ಈ ಎಲ್ಲ ಹಣ್ಣುಗಳನ್ನ ಹಾಕೊಂಡು ತಿನ್ನೋದು ಬೇಡ ಅಂತದ್ ಏನು ಇಲ್ಲ, ನಮ್ಗೆ ಮನೆ ಸಪರೇಟ್ ನಮಗೆ ತಿನ್ಬೇಕು ಆ ರೀತಿ ಮಾಡಿ. ಮಾವಿನ ಗಿಡನು ಅಷ್ಟೇ, ಅದು ನಮ್ಗೆ ಸಪ್ಲೈಯರ್ ಇದೆ. ಎಷ್ಟು ಜನ ಮಕ್ಕಳು ಇರ್ನಾಕ್ರೆ ನಿಮ್ಗೆ? ನಮ್ಗೆ 2 ಸಹ. ಏನ್ ಮಾಡ್ತಾ ಇದಾರೆ? ಒಬ್ಬ ಹುಡುಗಿ ಮದುವಾಗಿದೆ, ಮಗ ಇವಾಗ ಕೆಲಸ ಇಲ್ಲ, ಓದಿ ಆರಂಭ ನನ್ನಕ್ಕೆ ಆರಂಭಕ್ಕೆ ಬಂದ್ಬಿಟ್ಟಿದೆ. ಏನ್ ಓದಿದಾನೆ ಮಗ? 15 ಕ್ಲಾಸ್. ಡಿಗ್ರಿ ಮಾಡಿದಾನ? ಡಿಗ್ರಿ ಮಾಡಿದಾನೆ. ಈ ಡಿಗ್ರಿ ಮಾಡಿ ಈಗ ನಿಮ್ ಜೊತೆನಲ್ಲೇ ವ್ಯವಸಾಯ ಮಾಡ್ತಾ ಇದ್ದಾನೆ? ವ್ಯವಸಾಯ ಬಂದಿದ್ದಾನೆ. ಈಗ ಅವನು ಇಲ್ಲ ವ್ಯವಸಾಯ ಕಷ್ಟ, ಬೇಡ ನಾನು ಏನಾದ್ರು ಬೇರೆ ಮಾಡ್ತೀನಿ ಅಂತ ಏನ್ ಹೇಳಲ್ವಾ? ಇಲ್ಲ ಇಲ್ಲ ಇಲ್ಲ, ಏನು ಇಲ್ಲ ಸರ್. ಅದು ಅವ್ನು ಏನ್ ಲೆಸ್ ಟೈಪ್ ಪಡೆದ್ರು ಅವ್ನು ಹೋಗಿನಿ ಈಗಿಲ್ಲ, 23-24 ವರ್ಷ ಈಗ ಆಗಿ ತುಂಬಿದೆ. ಅದರಿಂದ ಅವ್ನು ಏನು ಮಾಡೋಕ್ಕಾಗ್ತಿಲ್ಲ. ಇಲ್ಲಿ ನಮ್ಮ ಕಡೆನೆ ಬಂದ್ಬಿಟ್ಟಿದ್ದಾನೆ, ಆರಂಭಕ್ಕೆ ಬಂದ್ಬಿಟ್ಟಿದ್ದಾನೆ. ಸ್ವಲ್ಪ ಈ ಜಮೀನನ್ನೆಲ್ಲ ನಾನು ಸ್ವಲ್ಪ ಇನ್ನೂ ವ್ಯವಸ್ಥಿತವಾಗಿ ಮಾಡಬೇಕು, ಸ್ವಲ್ಪ ಯೋಜನಾಬದ್ಧವಾಗಿ ಮಾಡಬೇಕು ಅಂತ ಏನಾದ್ರು ಯೋಚನೆ ಮಾಡ್ತಾನೆ? ಅವನೇ ಅವನೇ ಈಗ ಇವ್ ನೋಡ್ಕತ್ತೆ, ಜವಾಬ್ದಾರಿ ಕೆಲಸನ ನೋಡ್ಕತ್ತಿರೋದು, ಅಲ್ಲೇ ಏನ್ ನೀರ್ ಬಿಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಅವನೇ ನೋಡ್ತಾ ಇರೋದು. ಇವಾಗ ಚೆನ್ನಾಗಿ ಮಾಡ್ತಾ ಇದ್ದಾನೆ, ಒಳ್ಳೆ ಆದಾಯ ತೆಗಿತಾ ಇದ್ದಾನೆ ಕೃಷಿನಲ್ಲಿ. ಈಗ ತೆಗಿತಾ ಇದ್ದಾರೆ, ಈಗ ಬರ್ತಾ ಇದ್ದಾನೆ, ಈಗ ಇವಾಗ ಬರ್ತಾ ಇದ್ದಾನೆ, ಒಂದ್ 2 ವರ್ಷದಿಂದ ಈಚೆಗೆ ಬರ್ತಾ ಇದ್ದಾನೆ. ನಿಮ್ಗೆ ಈಗ ಈ ಕೃಷಿಯನ್ನ ನಂಬ್ಕೊಂಡು ಜೀವನದಲ್ಲಿ ಅಯ್ಯೋ ನನಗೆ ಕೃಷಿಯಿಂದ ತೊಂದರೆ ಏನು ಇಲ್ಲ, ಆ ಥರಕ್ಕೆ ಏನಿಲ್ಲ, ತೃಪ್ತಿಯಾಗಿದ್ದೀರಾ? ನಮ್ಮ ಖುಷಿಯಿಂದ ಏನು ತೊಂದರೆ ಇಲ್ಲ, ನಮ್ಮ ಖುಷಿಯೇ ತೃಪ್ತಿ. ನಮ್ಗೆ ಆಹಾರದಂತ ಜೀವನ ಯಾವುದೂ ಇಲ್ಲ ನಮಗೆ, ಅದನ್ನೇ ನಮಗೆ ಜೀವನ. ಒಟ್ಟಿನಲ್ಲಿ ನೀವು ಈಗ ಇರುವಂಥ ಜಮೀನಲ್ಲಿ ಒಂದು ಕುಟುಂಬವನ್ನು ನಿರ್ವಹಣೆ ಮಾಡಿಕೊಂಡು ನಾವು ಅದರಲ್ಲೇ ಒಂದಷ್ಟು ದೀರ್ಘಕಾಲಕ್ಕೆ ಬರ್ತಕ್ಕಂಥ ಬೆಳೆಗಳನ್ನು ನಂಬಿಕೊಂಡು ಮತ್ತೆ ದಿನಚರಿಗೆ ಆಗ್ತಕ್ಕಂತಹ ಈ ಕಾಕಡ ಹೂವು ಇರ್ಬೋದು ಅಥವಾ ಪಶುಪಾಲನೆ ಇರ್ಬೋದು, ಈ ತರ ಮಾಡ್ಕೊಂಡು ಸಂತೋಷದಿಂದ ಜೀವನ ಮಾಡ್ಬೋದು ಅಂತ ಅನಿಸ್ತದೆಯಾ? ಜೀವನ ಮಾಡ್ಬೋದು ಸರ್, ಇದರಲ್ಲಿ ಜೀವನ ಮಾಡ್ಬೋದು. ಅಂದ್ರೆ ಯಾವ್ದು ತಂತ ಆದ್ರೆ ನಾವು ಹೆಲಿಕಾಪ್ಟರ್ ಮೇಲೆ ಹೋಗ್ಬೇಕು ಅಂತ ಇಟ್ಟಿಗೆ ನಮ್ಗೆ ಆಗಲ್ಲ, ನಮ್ ಜೀವನ ಅದಕ್ಕೆ ನಾವು ಮೇಟರ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೇದು ಈರ್ನಾಯ್ಕರೆ, ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರು. ಅರಣ್ಯ ಕೃಷಿ ಹಾಗೂ ಹೂವಿನ ಕೃಷಿಯಲ್ಲಿನ ಅನುಭವವನ್ನು ಕುರಿತು ಸರಗೂರು ತಾಲೂಕು ಇಟ್ನಾ ಗ್ರಾಮದಲ್ಲಿ ಕೃಷಿ ನಡೆಸುತ್ತಿರುವ ಈರಾ ನಾಯಕ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿ ಸಂತೃಪ್ತ ಬದುಕು ಈ ಕುರಿತು ಮದ್ದೂರು ತಾಲೂಕು ಕೊಪ್ಪ ಹೋಬಳಿ ಚಿಕ್ಕದೊಡ್ಡಿಯ ಕೃಷಿಕ ದಂಪತಿ ಸಿಪಿ ಕೃಷ್ಣ ಮತ್ತು ಶ್ರೀಮತಿ ವಿಬಿ ಮಂಜುಳಾ ಅವರೊಂದಿಗಿನ ಮಾತುಕತೆಯ ಮೊದಲ ಭಾಗವನ್ನು ಆಲಿಸಲಿದ್ದೀರಿ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12 ಗಂಟೆ. ಭೇಟಿ ನೀಡಿ ಶ್ರೀರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1 ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-5521-5253. ರೀ ಕಮಲಮ್ಮ, ತಿಂಗಳ ಖರ್ಚಿಗೆ ಅಂತ ಇಟ್ಟಿದ್ದು ದುಡ್ಡು 20ನೇ ತಾರೀಕಿಗೆ ಖರ್ಚಾಗೋಯ್ತಲ್ರಿ. ಅಲ್ಲ, ಈ ಬೆಲೆ ಏರಿಕೆ ಟೈಮ್ನಲ್ಲಿ ಎಲ್ಲಾ ಖರ್ಚು ಕಡಿಮೆ ಮಾಡಬಹುದು, ಊಟ ತಿಂಡಿ ಖರ್ಚು ಕಡಿಮೆ ಮಾಡಕ್ಕಾಯ್ತದೇನ್ರಿ? ನಾನು ಅದೇ ಹೇಳೋಣ ಅಂತ ಬಂದೆ. ನಮ್ ಮನೇಲಿ ಗ್ಯಾಸ್ ತೀರೋಗ್ಬಿಟ್ಟಿದೆ, 1-2 ಕೆಜಿ ಗ್ಯಾಸ್ ಸಾಲ ಕೊಡ್ತೀರಾ? ರೀ, ಅದೇನು ಹಾಲೋ ಸಕ್ಕರೆನೋ ಸಾಲ ಕೊಡಕ್ಕೆ, 2 ಕೆಜಿ ಗ್ಯಾಸ್ ಅದು. ಹಂಗಾರ್ ನಿಮ್ಗೆ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ಅವರು ಇಂಥ ಟೈಮ್ಗೆ ಅಂತೆಲ್ಲ 2 ಕೆಜಿ 5 ಕೆಜಿ ಸಿಲಿಂಡರ್ ಮಾಡಿದ್ದಾರೆ. ಇಂಥ ಎಮರ್ಜೆನ್ಸಿ ಟೈಮ್ನಲ್ಲಿ ಕೈಗ್ ಬರುತ್ತೆ ಲಿಟಲ್ ಗ್ಯಾಸ್. ಗವರ್ನಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರಬಾದ್, ಮೈಸೂರು. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ತರಕಾರಿ ಕೃಷಿಗಳಲ್ಲಿ ಕಾಲಕಾಲಕ್ಕೆ ನೀರು, ಗೊಬ್ಬರ ನೀಡಿ ಆರೈಕೆ ಮಾಡಬೇಕಾದ ಅಗತ್ಯ ತೀರಾ ಅನಿವಾರ್ಯ ಆಗಿರುತ್ತೆ. ಅದೆಲ್ಲ ಕೆಲಸನ ಚೆನ್ನಾಗಿ ಮಾಡಿದ್ರೆ ಗುಣಮಟ್ಟದ ಇಳುವರಿ ಜೊತೆಗೆ ಉತ್ತಮ ಆದಾಯ ಕೂಡ ನಮ್ದಾಗುತ್ತೆ. ಬಿತ್ತನೆಯ ನಾಟಿ ಕಾಲ, ಬಿತ್ತನೆಗೆ ಬೇಕಾದ ಸೂಕ್ತ ತಳಿ, ಬಿತ್ತನೆ ಬೀಜದ ಪ್ರಮಾಣ, ನಾಟಿಯ ಅಂತರ, ಇವುಗಳಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ತರಕಾರಿ ಕೃಷಿಯಲ್ಲಿ ಸೋಲೋದಂತೂ ಖಂಡಿತ. ಈಗ ತರಕಾರಿ ಕೃಷಿನ ಆರಂಭ ಮಾಡಬೇಕಾದ್ರೆ ರೈತರು ಯಾವ ರೀತಿ ಕ್ರಮನ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈಗ ಬದನೆ ನೆಟ್ಟಿರ್ತೀರಾ, ಬದನೆ ಹೂ ಬಿಡುವಂತಹ ಸಮಯದಲ್ಲಿ 2 PPM ಸಾಮರ್ಥ್ಯದ 2-4 D ಸಸ್ಯ ಪ್ರಚೋದಕವನ್ನು 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಿದ್ರೆ ಹೂವು ಉದುರೋದನ್ನ ತಡೆಗಟ್ಟಬಹುದು. ಬೆಂಡೆ ಬೀಜವನ್ನು ಬಿತ್ತನೆಗೆ ಮುನ್ನ 15 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ಬಿತ್ತನೆ ಮಾಡಿದ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ. ಅಲಸಂದೆನ ಬಿತ್ತನೆ ಮಾಡೋದಕ್ಕೆ ಮೊದಲು ಬೀಜನ ರೈಸೋಬಿಯಂ ಅಣುಜೀವಿ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಇದಕ್ಕೆ ಬೇಕಾದ ಅಂಟು ದ್ರಾವಣವನ್ನ ಹೇಗೆ ತಯಾರಿಸಬೇಕು ಅಂದ್ರೆ, ಕಾಲ್ ಲೀಟರ್ ನೀರಿಗೆ 25 ಗ್ರಾಂ ಬೆಲ್ಲ ಅಥವಾ ಸಕ್ಕರೆಯನ್ನ ಕರಗಿಸಿ 15 ನಿಮಿಷಗಳ ಕಾಲ ಕುದಿಸಿ ಅದು ಆರಿದ ನಂತರ 200 ಮಿಲಿಲೀಟರ್ ದ್ರಾವಣ ಮಾಡಿ ಬಳಸಿಕೊಳ್ಳಬಹುದಾಗಿದೆ. ಸೌತೆಕಾಯಿ ಬಳ್ಳಿಗಳಲ್ಲಿ ಶೀಘ್ರವಾಗಿ ಹೆಚ್ಚು ಹೂಗಳು ಬಿಟ್ಟು ಬೇಗನೆ ಕೊಯ್ಲಿಗೆ ಬರುವಂತೆ ಹಾಗೂ ಹೆಚ್ಚು ಇಳುವರಿ ಪಡಿಬೇಕು ಅಂದ್ರೆ 250 ಮಿಲಿಗ್ರಾಂ ಇಥರೆಲ್ ದ್ರಾವಣವನ್ನು 1 ಲೀಟರ್ ನೀರಿಗೆ ಬೆರೆಸಿ ಬಳ್ಳಿಗಳಿಗೆ 2-4 ಎಲೆಗಳು ಬಂದ ನಂತರ 15 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆ ಮಾಡಬೇಕು. ಹಾಗಲಕಾಯಿ ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ ಅದರ ಬಳ್ಳಿಗಳನ್ನ ಚಪ್ಪರದ ಮೇಲೆ ಹರಡಬೇಕು. ಹೀರೆಕಾಯಿ ಬೆಳಿಬೇಕಾದ್ರೆ ಉತ್ತಮ ಮೊಳಕೆಗಾಗಿ ಬೀಜವನ್ನ ಬಿತ್ತೋದಕ್ಕೆ ಮುಂಚೆ 6 ಗಂಟೆ ನೀರಿನಲ್ಲಿ ನೆನೆಸಿ ನಂತರ ಬಿತ್ತನೆ ಮಾಡಬೇಕು. ಇನ್ನು ತೊಂಡೆಕಾಯಿ ಬಗ್ಗೆ ಹೇಳಬೇಕು ಅಂದ್ರೆ, ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಹಿಂದಿನ ವರ್ಷದ ಬೆಳವಣಿಗೆಯ ಕಾಂಡದ ತುಂಡುಗಳನ್ನ ಕತ್ತರಿಸಿ ತೆಗಿಬೇಕು. ಇದರಿಂದ ಹೊಸ ತೊಂಡೆಕಾಯಿ ಬೆಳವಣಿಗೆ ಬರೋದಕ್ಕೆ ಅನುಕೂಲ ಆಗತ್ತೆ. ಮೆಣಸಿನಕಾಯಿ ಅಂದಮೇಲೆ ಹೂ ಉದುರೋದಂತೂ ಸಾಮಾನ್ಯ. ಈ ಹೂಗಳ ಉದುರುವಿಕೆಯನ್ನ ನಿಯಂತ್ರಿಸಬೇಕು ಅಂದ್ರೆ ಹೂವಾಡೋ ಸಮಯದಲ್ಲಿ 50 ಮಿಲಿಲೀಟರ್ ಪ್ಲಾಮಾ 6 ಇದನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಗಳಿಗೆ ಸಿಂಪರಣೆ ಮಾಡಬೇಕು. ಪ್ರತಿ ತರಕಾರಿಗೂ ಕೂಡ ಇಳುವರಿ ಚೆನ್ನಾಗಿ ಬರಬೇಕು ಅಂದ್ರೆ ಅದರ ಹಿಂದೆ ನಮ್ಮ ಶ್ರಮ ಇದ್ದೇ ಇರಬೇಕು. ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳನ್ನ ಸಂಪರ್ಕ ಮಾಡಬಹುದು. ಹುಲ್ಲಾಗಿ ಹುಟ್ಟಿ ಆಕಾಶದೆತ್ತರಕ್ಕೆ ಬೆಳೆವಂತಹ ಬಿದಿರು ಪ್ರತಿಯೊಬ್ಬ ಕೃಷಿಕನಿಗೂ ಕೂಡ ಚಿರಪರಿಚಿತ. ಪ್ರತಿಯೊಂದು ಕೃಷಿ ಕಾಯಕಕ್ಕೂ ಕೂಡ ಬಿದಿರು ಅತ್ಯಗತ್ಯ. ರೈತನ ದಿನ ಬಳಕೆಯ ಕೃಷಿ ಚಟುವಟಿಕೆ ಸಾಧನಗಳಲ್ಲಿ ಬಿದಿರಿನ ಪಾಲು ಬಹಳ ದೊಡ್ಡದು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಒಂದ್ ರೀತಿಯಲ್ಲಿ ಹೇಳೋದಾದ್ರೆ ಹುಟ್ಟಿನಿಂದ ಚಟ್ಟ ಏರೋವರೆಗೂ ಬಿದಿರಿನ ಬಳಕೆ ಇತ್ತು ಅನ್ನೋದು ಹಿರಿಯರ ಮಾತು. ಆದರೆ ಈಗೀಗ ಹುಟ್ಟಿದ ಮಗುವಿಗೆ ಬಿದಿರಿನ ತೊಟ್ಟಿಲಿನ ಬದಲಿಗೆ ಅಲ್ಯೂಮಿನಿಯಂ, ಸ್ಟೀಲ್, ಪ್ಲಾಸ್ಟಿಕ್ ತೊಟ್ಟಿಲಿಗಳು ಬಳಕೆ ಮಾಡ್ತಾ ಇದ್ದಾರೆ. ಬಿದಿರಿನ ಉಪಯೋಗದ ಬಗ್ಗೆ ಈಗಿನ ಮಂದಿಗೆ ಹೆಚ್ಚಿನ ತಿಳುವಳಿಕೆ ಇಲ್ಲ. ದನದ ಕುತ್ತಿಗೆಯಲ್ಲಿ ನೇತಾಡುವ ಗಂಟೆಯಿಂದ ಹಿಡಿದು ನೇಗಿಲ ತಯಾರಿಯಲ್ಲೂ ಕೂಡ ಬಿದಿರನ್ನು ಬಳಸ್ತಾ ಇದ್ರು. ಕೃಷಿ ಸಂಪ್ರದಾಯ, ನಂಬಿಕೆ, ಆಚರಣೆಗಳ ಪಾಲಿನಲ್ಲೂ ಬಿದಿರಿಗೆ ರಾಜಮರ್ಯಾದೆ. ವಿಶೇಷ ಅಂದ್ರೆ ಜೂನ್, ಜುಲೈ, ಆಗಸ್ಟ್ ತಿಂಗಳು ಅಂದ್ರೆ ಮಳೆಗಾಲದಲ್ಲಿ ಹೆಚ್ಚಾಗಿ ಬಿದಿರು ಕಳಲೆಯನ್ನ ನೀಡುತ್ತೆ. ಇತರ ಸಮಯದಲ್ಲಿ ಕಳಲೆ ಕಾಣಸಿಗೋದು ತೀರಾ ಕಡಿಮೆ. ಬಿದಿರಿನ ಕುಡಿಗೆ ಕಳಲೆ ಅಂತ ಕರೀತಾರೆ ಅನ್ನೋದು ಬಹುಶಃ ಎಲ್ರಿಗೂ ಗೊತ್ತಿದೆ. ಕಳಲೆ ಹುಟ್ಟಿ 1 ವಾರದೊಳಗೆ ಆಕಾಶದೆತ್ತರಕ್ಕೆ ಬೆಳೆಯುತ್ತೆ. ವರ್ಷದಲ್ಲಿ 1 ಸಾರ್ತಿ ಕಳಲೆ ತಿನ್ನಬೇಕು ಅನ್ನೋ ನಂಬಿಕೆ ಇಂದಿಗೂ ಕೂಡ ಹಳ್ಳಿ ಜನತೆಯಲ್ಲಿದೆ. ಹುಟ್ಟಿ ಕೆಲ ದಿನಗಳಲ್ಲೇ ಕಳಲೆ ಬಿದಿರಾಗಿ ಮಾರ್ಪಾಡಾಗುತ್ತೆ. ಪ್ರತಿಯೊಂದು ಬಿದಿರು 1-4-5 ಕಳಲೆಯನ್ನ ನೀಡುತ್ತೆ. ಹಾಗಂತ ಬೇಸಿಗೆಗಾಲದಲ್ಲಿ ಕಳಲೆ ನಮಗೆ ಸಿಗೋದಿಲ್ಲ. ಬಿದಿರಿನ ಬೆಳವಣಿಗೆಗೂ ಆರಂಭದಲ್ಲಿ ಒಂದಷ್ಟು ನೀರಿನಂಶ ಅಗತ್ಯ. ಅದೇ ಕಾರಣಕ್ಕೆ ಕಳಲೆ ಹುಟ್ಟು ಮಳೆಗಾಲದಲ್ಲೇ ಆರಂಭ ಆಗತ್ತೆ. ಒಂದು ಬಿದಿರಿಗೆ ಅದರ ಸುತ್ತಲೂ 4-5 ಕಳಲೆ ಬೆಳೆದು ಅವುಗಳು ದೊಡ್ಡದಾದಾಗ ಬಿದಿರಿನ ಪೊದರು ನಿರ್ಮಾಣ ಆಗತ್ತೆ. ಹಿಂದಿನ ಕಾಲದಲ್ಲಿ ಪ್ರಕೃತಿಯಲ್ಲಿ ಪುಕ್ಕಟೆಯಾಗಿ ದೊರೆಯುವ ಬಿದಿರನ್ನು ಉಪಯೋಗಿಸಿ 16 ವರ್ಷಗಳವರೆಗೆ ಬಾಳುವ ಮನೆಯನ್ನ ಕಟ್ತಾ ಇದ್ರು. ಆದರೆ ಕಾಂಕ್ರೀಟೀಕರಣದ ಈ ದಿನಗಳಲ್ಲಿ ಬಿದಿರು ಕಾಣಸಿಗೋದೇ ಅಪರೂಪ ಆಗಿದೆ. ಇದರ ಪರಿಣಾಮ ಕಳಲೆಗಳು ಕೂಡ ಕಣ್ಮರೆ ಆಗ್ತಾ ಇದೆ. ಉಪ್ಪಿನಕಾಯಿ, ಪಲ್ಯ, ಸಾಂಬಾರ ಪದಾರ್ಥಗಳಲ್ಲಿ ಬಳಸಲ್ಪಡುವ ಕಳಲೆಯ ವಿಶೇಷ ಅಂದ್ರೆ ಕಡಿದು ಹಾಗೆ ಇಟ್ರೆ ಅದು ಬಹುಬೇಗನೆ ಬಿದಿರಾಗಿ ಮಾರ್ಪಾಡಾಗುತ್ತೆ. ಒಟ್ಟಿನಲ್ಲಿ ಮಳೆಗಾಲದಲ್ಲಿನ ಕಳಲೆ ಮಾತ್ರ ತಿನ್ನೋದಕ್ಕೆ ಯೋಗ್ಯ. ನಗರವಾಸಿಗಳಿಗೆ ಅಪರೂಪವಾದ, ಯುವ ಜನಾಂಗಕ್ಕೆ ಅಪರಿಚಿತ ಕಳಲೆ ಆಗಾಗ ಕಾಡುವ ಹೊಟ್ಟೆ ನೋವಿಗೆ ಔಷಧ ಕೂಡ ಹೌದು. ಪ್ರತಿ ವರ್ಷ ಒಂದಷ್ಟು ಜನ ಕಳಲೆ ವ್ಯಾಪಾರದಲ್ಲಿಯೇ ತೊಡಗಿ ಒಂದಷ್ಟು ಹಣ ಗಳಿಸ್ತಾರೆ. ಹಳದಿ ಬಿದಿರಿನ ಕಳಲೆ ಅಡುಗೆಗೆ ಸೂಕ್ತವಲ್ಲ ಅಂತ ಕೂಡ ಹೇಳ್ತಾರೆ. ಒಟ್ಟಾರೆ ಕೃಷಿಗೆ ಪೂರಕವಾದ ಬಿದಿರನ್ನು ಅಡುಗೆಯ ಉದ್ದೇಶದಿಂದ ಕಡಿಯೋದು ಮಾತ್ರವಲ್ಲ, ಮುಂದಿನ ಪೀಳಿಗೆಗೂ ಕೂಡ ಉಳಿಸುವ, ಬೆಳೆಸುವ ಪ್ರಯತ್ನವಾಗಿ ಕಳಲೆಯ ಸಂರಕ್ಷಣೆ ಕೂಡ ನಡೀಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಗದ್ದೆ ಬೇಸಾಯ ಮಾಡೋದು ಅಂದ್ರೆ ಎಲ್ಲಾ ಪ್ರದೇಶದಲ್ಲೂ ಕೂಡ ಬಹಳ ಕಷ್ಟದ ಕೆಲಸ. ಈಗಿನ ಯುವಕರಂತೂ ಗದ್ದೆ ಬೇಸಾಯವನ್ನ ಮರೆತು ಪೇಟೆ ಪಟ್ಟಣಗಳಲ್ಲಿ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸೋದ್ರ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಇದಕ್ಕೆ ಒಂದು ಕಾರಣ ಅಂದ್ರೆ ಗದ್ದೆ ಬೇಸಾಯದ ಕೆಲಸ ಕಾರ್ಯಗಳು, ಖರ್ಚು ವೆಚ್ಚಗಳು ಅಂತಲೇ ಹೇಳಬಹುದು. ಆದರೆ ಗದ್ದೆ ಬೇಸಾಯದಲ್ಲಿ ಹೊಸ ತಂತ್ರಜ್ಞಾನಗಳನ್ನ ಆವಿಷ್ಕಾರ ಮಾಡಿಕೊಂಡ್ರೆ ಗದ್ದೆ ಭೂಮಿಯು ಉಳಿಯೋದಕ್ಕೆ ಸಾಧ್ಯ ಅಂತಾರೆ ಸೋಮವಾರಪೇಟೆ ತಾಲೂಕು ಗಣಗೂರು ಗ್ರಾಮದ ಭಾನುಪ್ರಕಾಶ್ ಅವರು. ಇವರು ಹಲವಾರು ವರ್ಷಗಳಿಂದ ಗದ್ದೆ ಬೇಸಾಯದಲ್ಲಿ ತೊಡಗಿಕೊಂಡಿದ್ದಾರೆ. ಗದ್ದೆ ಬೇಸಾಯಕ್ಕೆ ಹಾಕಿರೋ ಬಂಡವಾಳನೇ ಜಾಸ್ತಿ, ಆದರೆ ಲಾಭ ಕಡಿಮೆ ಬಂತು. ಕೂಲಿ ಆಳಿನ ಸಮಸ್ಯೆ, ಬಂಡವಾಳ ಸಮಸ್ಯೆ ಅಂತ ಇವರು ಅಂದುಕೊಳ್ಳೋ ಹೊತ್ತಿಗೆ ಶ್ರೀ ಬೇಸಾಯದ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ತರಬೇತಿ ನಡೀತು. ಇವರು ಅದರಲ್ಲಿ ಹೋಗಿ ಗದ್ದೆ ಬೇಸಾಯ ಹೇಗೆ ಮಾಡಬಹುದು ಅನ್ನೋದನ್ನ ಕಲ್ತ್ಕೊಂಡ್ರು. ಸರಿ, ಇವರು ಮುಂಗಾರಿನಲ್ಲಿ ಗುತ್ತಿಗೆಗೆ ಬೇಸಾಯ ಮಾಡೋದಕ್ಕೆ ಗದ್ದೆ ಭೂಮಿಯನ್ನ ನೀಡದೆ ತಾನೇ ಸ್ವತಃ ಬೇಸಾಯ ಮಾಡೋದಕ್ಕೆ ಮುಂದಾದ್ರು. ಮೊದಲು ಇವರಿಗೆ ಇದರಲ್ಲಿ ನಂಬಿಕೆ ಇರಲಿಲ್ಲ. ಆದರೂ ಕೃಷಿ ಅಧಿಕಾರಿಗಳ ಸಲಹೆ ಮೇರೆಗೆ 2 ಎಕರೆಯಲ್ಲಿ ಶ್ರೀ ಬೇಸಾಯದ ನಿಯಮ ಪ್ರಕಾರ ಬೇಸಾಯವನ್ನು ಮಾಡಿದ್ರು. ಇವರು ಸಸಿಗೆ ಅಂತ 61 ಕೆಜಿ ಬಿತ್ತನೆ ಬೀಜ ಉಪಯೋಗಿಸಿದ್ರು. ಇವರ ಗದ್ದೆ ಬೇಸಾಯಕ್ಕೆ ಒಟ್ಟು ಖರ್ಚಾಗಿದ್ದು ಅಂದರೆ ಭೂಮಿ ತಯಾರಿ, ನೀರಾವರಿ, ರೋಗ ಕೀಟಗಳ ನಿಯಂತ್ರಣ, ಗೊಬ್ಬರ, ಕೂಲಿಯಾಳು, ಒಕ್ಕಣೆ, ಕಟಾವು, ಕಳೆ ನಿಯಂತ್ರಣ ಇದೆಲ್ಲದಕ್ಕೂ ಸೇರಿ 14,000 ರೂಪಾಯಿ. ಆದರೆ ಫಸಲು ನೋಡಿದರೆ 34 ಕ್ವಿಂಟಾಲ್ ಭತ್ತ ಬಂತು. ಅದು ಮಾರಾಟ ಆಗಿದ್ದು 35,000 ರೂಪಾಯಿಗೆ. ಅದೇ ಗುತ್ತಿಗೆಗೆ ಜಾಗ ನೀಡಿದ್ರೆ ಇವ್ರಿಗೆ ಸಿಗ್ತಾ ಇದ್ದಿದ್ದು 10,000 ರೂಪಾಯಿ. ಕೇವಲ ಭತ್ತದಿಂದ 15,000 ರೂಪಾಯಿ ಲಾಭ ಮತ್ತು ಒಣಹುಲ್ಲಿನಿಂದ 12,000 ರೂಪಾಯಿ ಲಾಭ ಬಂದಿದೆಯಂತೆ. ಆದ್ರಿಂದ ಭಾನುಪ್ರಕಾಶ್ ಅವರು ಬೇರೆ ರೈತರಿಗೊಂದು ಕಿವಿ ಮಾತು ಹೇಳ್ತಾರೆ. ಏನಂದ್ರೆ, ನಿಮ್ ಭೂಮಿನ ನೀವೇ ಉಳಿಸ್ಕೊಳ್ಳಿ, ದಯವಿಟ್ಟು ಬೇರೆಯವ್ರಿಗೆ ಗುತ್ತಿಗೆಗೆ ಮಾತ್ರ ಕೊಡಬೇಡಿ ಅಂತ. ಮಳೆಗಾಲ ಆರಂಭ ಆಯಿತು ಅಂದರೆ ಪ್ರಕೃತಿಯಲ್ಲಿ ವಿವಿಧ ಆಕಾರ ಬಣ್ಣಗಳ ಪುಟ್ಟ ಛತ್ರಿಗಳು ರಾತ್ರಿ ವೇಳೆಗೆ ಹುಟ್ಟಿ ಬೆಳಗ್ಗೆ ನೋಡುಗರ ಕಣ್ಣಿಗೆ ಹಬ್ಬವನ್ನುಂಟು ಮಾಡಿ ಮರೆಯಾಗ್ತವೆ. ಯಾರ ಪೋಷಣೆಯೂ ಇಲ್ಲದೆ ಗುಡ್ಡ, ಕಾಡು, ಕಸಕಡ್ಡಿ, ತ್ಯಾಜ್ಯ ವಸ್ತುಗಳ ಮೇಲೆ ಬೆಳೆಯುವ ಈ ಬಿಳಿ ಕೊಡೆಗಳು ನಮಗೆ ಆಹಾರದ ಮೂಲವಾಗಿ ಪ್ರಕೃತಿದತ್ತ ಕೊಡುಗೆಯಾಗಿದೆ. ಇದು ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಹೌದು, ಅಣಬೆ. ಅಣಬೆಯಲ್ಲಿ ಹಲವಾರು ಜಾತಿಗಳಿವೆ. ಅಣಬೆ, ವಿಷ ಅಣಬೆ, ಮರ ಅಣಬೆ, ಹುಲ್ಲು ಅಣಬೆ, ಕಲ್ಲಣಬೆ, ಗಟ್ಟಿ ಅಣಬೆ, ಹೀಗೆ ಹಲವಾರು ರೀತಿಯ ಅಣಬೆಗಳನ್ನ ನಾವು ಕಾಣಬಹುದು. ಅಡುಗೆಗೆ ಉಪಯೋಗಿಸುವ ಅಣಬೆಯನ್ನು ಹೊರತುಪಡಿಸಿ ಇತರೆ ಅಣಬೆಗಳು ಎಲ್ಲಾ ಋತುಗಳಲ್ಲೂ ಕೂಡ ಕಾಣಸಿಗುತ್ತೆ. ಆದರೆ ಅಡುಗೆಗೆ ಉಪಯೋಗಿಸುವಂತಹ ಅಣಬೆಯ ದರ್ಶನ ಆಗೋದು ಮಳೆಗಾಲದಲ್ಲಿ ಮಾತ್ರ. ಈ ಅಣಬೆಯಲ್ಲೂ ಕೂಡ ಹಲವಾರು ವಿಧಗಳಿವೆ. ಮೊಟ್ಟಲಂಬು, ಮುಳ್ಳೀರ್, ನೈಂಬುರೆ, ಮುಳಿ ಅಣಬೆ, ಹುಲ್ಲು ಅಣಬೆ, ಹೀಗೆ ಹಲವಾರು ರೀತಿ. ವರ್ಷದಲ್ಲೊಮ್ಮೆ ಈ ಅಣಬೆನ ತಿನ್ನಬೇಕು ಅಂತ ಹಳ್ಳಿಗರ ಸಂಪ್ರದಾಯ ಕೂಡ ಇದೆ. ಅಣಬೆಯಲ್ಲಿ ಪ್ರೋಟೀನ್, ವಿಟಮಿನ್, ಮಿನರಲ್, ಅಮಿನೋ ಆಸಿಡ್, ಆಂಟಿಬಯೋಟಿಕ್, ಆಂಟಿ ಆಕ್ಸಿಡೆಂಟ್ಗಳಂತಹ ಅಂಶಗಳಿದ್ದು ಇವು ಆರೋಗ್ಯಕ್ಕೆ ಪೂರಕವಾಗಿದೆ. ಅಣಬೆಯಲ್ಲಿ ಅತಿ ಹೆಚ್ಚು B2 ಮತ್ತು B3 ವಿಟಮಿನ್ಗಳು ಇರೋದ್ರಿಂದ ಇದು ದೇಹಕ್ಕೆ ಹೆಚ್ಚು ಅಗತ್ಯ. 16 ಕಾಯಿಲೆಗಳಿಗೆ ಇದನ್ನು ಔಷಧವಾಗಿ ಕೂಡ ಸೇವನೆ ಮಾಡಬಹುದು. ಹಿಂದಿನ ಕಾಲದಲ್ಲಿ ಹೆಚ್ಚಿನ ಗದ್ದೆಗಳಲ್ಲಿ, ಕಾಡಿನಲ್ಲಿ, ಗೊಬ್ಬರ ಗುಂಡಿಯ ಇಕ್ಕೆಲೆಗಳಲ್ಲಿ ಅಣಬೆಗಳು ಕಾಣಸಿಗ್ತಾ ಇದ್ವು. ಆದರೆ ಈಗ ಅವುಗಳ ಪ್ರಮಾಣ ಕಡಿಮೆಯಾಗಿದೆ. ಕೆಲವೊಂದು ಜಾಗದಲ್ಲಿ ಅಣಬೆಗಳು ಪ್ರತಿ ವರ್ಷ ಮೂಡುತ್ತೆ. ಇಂದಿಗೂ ಕೂಡ ಎಕರೆಗಟ್ಟಲೆ ಗದ್ದೆಗಳು ರಾತ್ರಿ ಬೆಳಗಾಗೋದ್ರೊಳಗೆ ಬೆಳ್ಳಗಾಗ್ಬಿಟ್ಟಿರುತ್ತೆ. ಮರಳು ಮಣ್ಣಿನಲ್ಲಿ, ಹುತ್ತದ ಮಣ್ಣಿನಲ್ಲಿ ಅಣಬೆಗಳು ಕಾಣಸಿಗುತ್ತೆ. ಅಂತಹ ಜಾಗದಲ್ಲಿರುವಂತಹ ಅಣಬೆಗಳಿಂದಿಗೂ ಕೂಡ ಎಕರೆಗಟ್ಟಲೆ ಗದ್ದೆಗಳು ರಾತ್ರಿ ಬೆಳಗಾಗೋದ್ರೊಳಗೆ ಬೆಳ್ಳಗಾಗ್ಬಿಟ್ಟಿರುತ್ತೆ. ಮರಳು ಮಣ್ಣಿನಲ್ಲಿ, ಹುತ್ತದ ಮಣ್ಣಿನಲ್ಲಿ ಅಣಬೆಗಳು ಕಾಣಸಿಗುತ್ತೆ. ಅಂತಹ ಜಾಗದಲ್ಲಿರುವಂತಹ ಅಣಬೆಗಳನ್ನ ಕೀಳೋದು ತುಂಬಾ ಸರಳ. ಒಂದು ಸರ್ತಿ ಅಣಬೆನ ರುಚಿ ನೋಡಿದವರು ಅಣಬೆಗಳನ್ನ ಹುಡುಕ್ತಾ ಬೇರೆಯವ್ರ ತೋಟಗಳಿಗೂ ಕೂಡ ಹೋಗೋದಂತೂ ಗ್ಯಾರಂಟಿ. ಹಾವುಗಳಿಗೆ ಮಣ್ಣ ಕೊಡೆಗಳು ಅಂದ್ರೆ ಪಂಚಪ್ರಾಣ ಅಂತೆ. ಹೆಚ್ಚು ಅಣಬೆಗಳಿರುವ ಜಾಗದಲ್ಲಿ ಹಾವುಗಳು ಸೇರ್ಕೊಳ್ಳುತ್ತವೆ ಅಂತ ಕೂಡ ಹೇಳ್ತಾರೆ. ಮೆಲ್ಲನೆ ಸಿಡಿಲು ಬಂದ್ರೆ ನೆಲಕೊಡೆಗಳು ಹೆಚ್ಚಾಗಿ ಬಿಡಿಸಿಕೊಳ್ಳುತ್ತವಂತೆ. ಹಾಗೆ ಜಿಟಿ ಜಿಟಿ ಮಳೆ ಸುರಿದ್ರೆ ಆ ವರ್ಷ ಹೆಚ್ಚು ಅಣಬೆಗಳು ಬರುತ್ತೆ ಅಂತ ಅರ್ಥ ಅಂತ ಕೂಡ ಹೇಳ್ತಾರೆ. ಅವುಗಳನ್ನ ಹಾಳು ಮಾಡೋದಕ್ಕಾಗಿಯೇ ಮಳೆರಾಯ ಸಣ್ಣ ಪ್ರಮಾಣದಲ್ಲಿ ಜಲಧಾರೆಯನ್ನ ಸುರಿಸ್ತಾನೆ ಅಂತ ಹಿರಿಯರು ಹೇಳ್ತಾರೆ. ಬಿಳಿ ಕೊಡೆಗಳೆಂಬ ಈ ಅಣಬೆಗಳನ್ನ ಹುಡುಕೊಂಡು ಹೋಗಬಾರದು. ಮನೆ ಒಳಗೆ ಅಂಗಳದಲ್ಲಿ ಅದೇನಾದರೂ ಕಾಣಿಸಿದ್ರೆ ಅದು ಅಪಶಕುನ. ಒಂಟಿ ಅಥವಾ 3, 5 ಹೀಗೆ ಬೆಸ ಸಂಖ್ಯೆಯಲ್ಲಿ ಕಾಣಸಿಕ್ಕಿದ್ರೆ ಅವುಗಳನ್ನ ಮುಟ್ಟಬಾರದು ಅನ್ನೋ ನಂಬಿಕೆ ಕೂಡ ಹಲವಾರು ಕಡೆಗಳಲ್ಲಿ ನಾವು ಕಾಣಬಹುದು. ಕೊಳೆತ ಸೊಪ್ಪು, ಹುತ್ತದ ಇಕ್ಕೆಲೆಗಳಲ್ಲಿ ಹೆಚ್ಚಾಗಿ ಕಾಣಸಿಗೋದಕ್ಕೆ ಹಲವಾರು ಕಾರಣಗಳಿದೆ. ಯಾಕಂದ್ರೆ ಅಣಬೆ ಮೇಲ್ ಬರಬೇಕು ಅಂದ್ರೆ ಮಣ್ಣು ಸಡಿಲವಾಗಿರಬೇಕು. ಅದೇ ಕಾರಣಕ್ಕೆ ಕೆಂಪು ಮಣ್ಣಿನಲ್ಲಿ ಅಣಬೆ ಬೆಳೆಯೋದು ತೀರಾ ಕಡಿಮೆ. ಸರಾಸರಿ ಅಂದ್ರೆ 8 ಇಂಚು ಎತ್ತರ, 7 ಇಂಚಿನಷ್ಟು ಅಗಲವಾಗಿ ಬೆಳೆಯಬಲ್ಲ ಬಿಳಿ ಕೊಡೆಗಳಂತಿರುವ ಅಣಬೆಗಳು ಔಷಧ ತಯಾರಿಯಲ್ಲಿಯೂ ಕೂಡ ಬಳಕೆಯಾಗುತ್ತೆ. ಅಣಬೆ ಬಹುನಿದ್ರ ನಿರೋಧಕ ಅನ್ನುತ್ತದೆ ಆಯುರ್ವೇದ. ಅಣಬೆ ಪಲ್ಯ ಹಾಗೂ ಅಕ್ಕಿ ರೊಟ್ಟಿಯದ್ದು ಜನ್ಮ ಜನ್ಮದ ಅನುಬಂಧ ಅಂತ ಕೂಡ ಹೇಳ್ತಾರೆ. ಅಣಬೆ ಪಲ್ಯದೊಂದಿಗೆ ಅಕ್ಕಿ ರೊಟ್ಟಿ ಮೆದ್ದವರಿಗೆ ಗೊತ್ತು, ಅದರ ರುಚಿಯ ಗಮ್ಮತ್ತು ಅಂತ ಕೂಡ ಹೇಳ್ತಾರೆ. ಇಷ್ಟೇ ಅಲ್ಲ, ಅಣಬೆಯಿಂದ ಬಗೆ ಬಗೆಯ ತಿಂಡಿ ಕೂಡ ತಯಾರು ಮಾಡ್ತಾರೆ. ಅಣಬೆಯ ದೋಸೆ, ರೊಟ್ಟಿ, ಅಣಬೆ ಮಂಚೂರಿ. ಈಗೀಗ ಕೃತಕವಾಗಿ ಬೆಳೆಸುವಂತಹ ಅಣಬೆ ಪಂಚತಾರ ಹೋಟೆಲ್ಗಳಲ್ಲಿ ಬಹು ಬೇಡಿಕೆಯ ವಸ್ತು ಆಗ್ಬಿಟ್ಟಿದೆ. ಇದನ್ನ ಖಾದ್ಯ ಪಟ್ಟಿಗಳಲ್ಲೂ ಕೂಡ ಸೇರಿಸ್ಬಿಟ್ಟಿದ್ದಾರೆ. ಒಟ್ಟಾರೆ ಮಳೆಗಾಲದ ಸೊಬಗನ್ನು ಇನ್ನಷ್ಟು ಹೆಚ್ಚಿಸುವಲ್ಲಿ ಅಣಬೆ ಅಥವಾ ಬಿಳಿ ಕೊಡೆಯದ್ದು ಬರಿದಾಗದ ಕಾಣಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು. ಒಟ್ಟಿನಲ್ಲಿ ಬಿಳಿರಾಯನಿಗೆ ಮಳೆಗಾಲ ಆರಂಭ ಆಯಿತು ಅಂದ್ರೆ ರಾಜಮರ್ಯಾದೆ. ಮತ್ತಷ್ಟು ಮಾಹಿತಿಯೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ಲೋಕ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಈಗ ಜನಪದ ಗೀತೆ. ಬಿಸಿ ಬೀಸಿ ತೂಗುವಾಗ ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋಜೋ, ಬಿಕ್ಕಿ ಬಿಕ್ಕಿ ಅಳುತ್ತಾನ ಜೋಜೋ, ಜೋಜೋ ಜೋಜೋ ಜೋಜೋ ಜೋಜೋ ಜೋಜೋ ಜೋಜೋ.